ಎಸ್ ರಘು ಮತ್ತು ಸವಿತಾ. ಸವಿತಾ ಅವರೇ ನಮಸ್ಕಾರ. ನಮಸ್ಕಾರ. ರಘು ಅವರೇ ತಮಗೂ ನಮಸ್ಕಾರ. ನಮಸ್ಕಾರ. ಹೇಳಿ ಸವಿತಾ ಅವರೇ, ನಿಮ್ಮ ಹುಟ್ಟೂರು ಯಾವುದು? ನಮ್ದು ಶಕಲೇಶ್ಪುರ. ಶಕಲೇಶ್ಪುರದ ಹತ್ರ ಶುಕ್ರವಾರ ಸಂತೆ. ತಂದೆ ತಾಯಿ? ತಂದೆ ದೇವಪ್ಪ, ತಾಯಿ ಸರೋಜಮ್ಮ. ಕಾಫಿ ಬೆಳೆಗಾರ? ಹೌದು ಸರ್. ಎಷ್ಟು ಎಕರೆ ಇತ್ತಮ್ಮ? ಒಂದು 5 ಎಕರೆ ಇದೆ. ಏನೇನು ಬೆಳೀತಾ ಇದ್ರು ಅಲ್ಲಿ? ಕಾಫಿ, ಏಲಕ್ಕಿ, ಮೆಣಸು. ನೀವು ಎಲ್ಲಿ ತನಕ ಓದಿದಿರಮ್ಮ? ನಾವು SLC ಓದಿದೀವಿ. ಹೌದಾ? ಎಷ್ಟು ಜನ ಮಕ್ಕಳು? ನಮ್ಮ ತಂದೆ ತಾಯಿಗೆ ನಾವು 5 ಜನ ಹೆಣ್ಮಕ್ಳು, ಅಣ್ಣ ಒಬ್ರು, 6 ಜನ ಇದ್ದೀವಿ. ನೀವು ಎಷ್ಟನೇವ್ರಮ್ಮ? ನಾನು 6ನೇವಳು. ಮತ್ತೆ ಏನು ಎಸ್ಟೇಟ್ಗೆಲ್ಲ ಹೋಗಿ ಕಾಫಿ, ಏಲಕ್ಕಿ ಬೆಳೆ ಬೇಸಾಯ ಮಾಡೋದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ? ಎಲ್ಲ ತಿಳ್ಕೊಂಡಿದ್ದೀವಿ. ನಮ್ಮ ಮನೆ ಹತ್ರನೇ ಜಮೀನು, ಮನೆ ಮತ್ತೆ ಜಮೀನು ಎಲ್ಲ ಒಂದೇ ತಾ ಇದೆ. ನಾವೂ ಮಾಡ್ತಾ ಇದ್ದೋ. ಏನು ಮಾಡ್ತಿದ್ರಿ? ನಾವು ಕಾಫಿ ಹಣ್ಣು ಎಲ್ಲ ಬಿಡ್ಸೋದು, ಏಲಕ್ಕಿ ಬಿಡ್ಸೋದು, ಮೆಣಸು ಬಿಡ್ಸೋದು ಎಲ್ಲ ಮಾಡ್ತಾ ಇದ್ದೆ. ಬೆಳೆದಿದ್ದನ್ನು ಬಿಡಿಸ್ತಿದ್ರಿ? ಬಿಡಿಸ್ತಾ ಇದ್ದೆ. ಬೆಳೀತಿದ್ದೆ ನಿಮ್ಮ ತಂದೆನಾ? ತಂದೆ ಅಂದರೆ ಗಿಡದಲ್ಲೇ ಬೆಳೀತವೆ. ಅಲ್ಲಮ್ಮ, ಬೇಸಾಯ ಮಾಡ್ತಾ? ಬೇಸಾಯ ಮಾಡ್ತಾ ಇದ್ರು ಅಪ್ಪ. ಹೌದಾ? ತಾಯಿ ಏನೇನು ಮಾಡೋರು? ನಮ್ಮ ತಾಯಿ ವ್ಯಾಪಾರ ಮಾಡ್ತಾರೆ. ಏನ? ದಿನಸಿ ವ್ಯಾಪಾರ ಮಾಡ್ತಾರೆ. ಹೌದಾ? ಓಹೋ, ಪರವಾಗಿಲ್ಲ. ಅಂಗಡಿ ಇಟ್ಕೊಂಡಿದ್ದಾರೆ? ಅಲ್ಲಿ ಸಂತೆಯಲ್ಲಿ ಹೋಗಿ ಮಾರ್ತಾರೆ. ಅಂಗಡಿ ಸಂತೆನಲ್ಲಿ? ಸಂತೆನಲ್ಲಿ. ನೀವು ನಿಮ್ಮ ತಾಯಿ ಜೊತೆ ಹೋಗ್ತಾ ಇದ್ರಿ? ಹೋಗ್ತಾ ಇದ್ದೆ. ಓದುವಾಗ ನಾವು ಸ್ಕೂಲ್ಗೆ ಹೋಗುವಾಗ ನಮ್ಮ ತಾಯಿ ಸಂತೆ ಕಟ್ಟಿರೋರಲ್ಲ, ಅಲ್ಲೂ ಹೋಗಿ ಎಲ್ಲ ವ್ಯಾಪಾರ ಎಲ್ಲ ಮಾಡಿ ಬರ್ತಾ ಇದ್ದು. ಏನೇನು ಮಾರ್ತಾ ಇದ್ರಿ ಸಂತೆನಲ್ಲಿ? ಮೆಣಸಿನ್ಕಾಯಿ, ಸಾಂಬಾರ, ದಿನಸಿ ಸಾಮಾನು ಎಲ್ಲ, ಪ್ರತಿ ಒಂದು. ಎಲ್ಲಿಂದ ತರೋರಿ ಅದನ್ನ? ಅದನ್ನ ನಾವು ಹಾಸನದಿಂದ ತರ್ತಾ ಇದ್ರು. ಹೌದಾ? ಶನಿವಾರ ಸಂತೆ? ಶನಿವಾರ ಸಂತೆ, ಮತ್ತೆ ಶಕಲೇಶ್ಪುರ, ಕೊಡ್ಲಿಪೇಟೆ ಶುಕ್ರವಾರ ಸಂತೆ. ನಿಮ್ಮೂರು ಶುಕ್ರವಾರ ಸಂತೆ? ನಮ್ಮೂರು ಶುಕ್ರವಾರ ಸಂತೆ. ಶುಕ್ರವಾರ ಅಲ್ಲಿ ಮಾರೋರಿ? ಶನಿವಾರ ಶನಿವಾರ ಸಂತೆ. ಶನಿವಾರ ಸಂತೆಗೆ ಅಂದ್ರೆ ರಜಾ ಇರುವಾಗ ಹೋಗ್ತಾ ಇದ್ದೋ, ಇಲ್ಲ ಅಂದ್ರೆ ಹೋಗ್ತಿರ್ನಿಲ್ಲ. ಅಮ್ಮ ಮಾಡ್ಕೊ ಬರೋರು, ಅಣ್ಣ ಹೋಗೋರು. ಸಂತೆ ಅನುಭವಗಳೇನಾದ್ರು ಇದ್ರೆ ಹೇಳಿ, ಚೆನ್ನಾಗಿರೋ. ಸಂತೆ ಅಂದ್ರೆ ಏನಿಲ್ಲ, ವ್ಯಾಪಾರ ಆಗ್ತಾ ಇತ್ತು. ಹಿಂದಿನ ದಿವಸನೇ ಹೋಗೋರು? ಬೆಳಗ್ಗೆ? ಇಲ್ಲ, ಬೆಳಿಗ್ಗೆ ಕಾರಲ್ಲಿ ಅಣ್ಣ ಕರ್ಕ ಹೋಗೋರು, ಅಲ್ಲಿ ವ್ಯಾಪಾರ ಮುಗಿಸ್ಕೊಂಡಿ ನಮ್ಮ ತಾಯಿನ ಪುನಃ ಕರ್ಕ ಬರೋರು. ಹೌದಾ? ಅಲ್ಲ, ನೀವು ಹೋಗ್ತಿದ್ರಲ್ಲ ಅಂದ್ರೆ ನಮ್ಗೆ ಶುಕ್ರವಾರ ಮಾತ್ರ ನಾ ಸ್ಕೂಲ್ಗೆ ಹೋದಾಗ ಹೋಗ್ತಾ ಇದ್ದೆ ಅಷ್ಟೇನೆ. ಹೌದಾ? ಮನೆಯಲ್ಲಿ ಹಸುಗಳು, ಕುರಿಗಳು, ಹಂದಿಗಳು ಎಲ್ಲ ಸಾಕಿದ್ರಾ? ಅಲ್ಲೇನಿಲ್ಲ. ಇಲ್ವಾ? ಇಲ್ಲ. ಮತ್ತೆ ಹಾಲು ಮೊಸರು ಎಲ್ಲದಕ್ಕೆ? ಹಾಲು ಮೊಸರು ಎಲ್ಲ ಅಲ್ಲೇ ತಗೋತಾ ಇದ್ದು, ಊರಲ್ಲೇನೆ ಸಿಗುತ್ತೆ. ಕಾಫಿ ತೋಟದಲ್ಲಿ ಕೊಳ ಮಾಡಿರ್ತಾರಲ್ಲ, ಅಲ್ಲೇನಾದ್ರು ಮೀನ್ ಸಾಕ್ತಿದ್ರ ನಿಮ್ ತಂದೆ? ನಮ್ ತಂದೆ ಮೀನ್ ಬಿಡೋರು. ಬಿಡೋರು? ನಿಮ್ಮ ನೋಡ್ಕೊಂಡಿದ್ದೀರಾ? ನೋಡ್ಕೊಂಡಿದೀವಿ. ಆಮೇಲೆ ಮದುವೆ ಆದ್ಮೇಲೆ ಯಜಮಾನ್ರ ಮನೆಗೆ ಬಂದ್ರಿ ಅಲ್ವೇ? ಹೌದು. ಅದೇನು ಆ ಕಡೆಯಿಂದ ಈ ಕಡೆ ಬಂದ್ಬಿಟ್ಟಿದ್ರಿ? ಆಯ್ತು, ಮದ್ವೆ ಆಯ್ತು, ಬಂದ್ ನೋಡಿದ್ರು, ಇಷ್ಟ ಆಯ್ತು, ನಮ್ಗೂ ಇಷ್ಟ ಆಯ್ತು. ಅದು ಹೌದೇ. ಇವರು ಮೀನ್ ಸಾಕ್ತಾ ಇದ್ರ ನೀವು ಮದುವೆ ಮಾಡ್ಕೊಂಡು ಮನೆ? ಇಲ್ಲ ಇಲ್ಲ, ಅವಾಗೇನಿಲ್ಲ. ಅವಾಗ ಕೇಬಲ್ ಇತ್ತು, ಕೇಬಲ್ ನೋಡ್ಕೊಂಡಿದ್ರು. ಕೇಬಲ್ ನೋಡ್ಕೊಂಡು ಆಮೇಲೆ ನಾವೇ ಸ್ವಂತ ಮಾಡಬೇಕು, ಜಮೀನಿದೆ ಅಂತ ನಾವು ಮಾಡ್ತಾ ಇರೋದು. ನೀವೇ ಹೇಳ್ಕೊಟ್ಟಿದ್ದ ಮೀನ್ ಸಾಕಿ ಅಂತ? ಇಲ್ಲ ಇಲ್ಲ, ನಮಗೆ ಗೌರ್ಮೆಂಟ್ ಕಡೆಯಿಂದ ಹೇಳ್ಕೊಟ್ರು. ಹೌದಾ? ಆ ಕಡೆಯಿಂದ. ಈಗ ನಿಮ್ ತಂದೆ ಕೊಳದಲ್ಲೆಲ್ಲ ಮೀನ್ ಸಾಕೋರು ಅಂತ ಹೇಳಿದ್ರಲ್ಲ, ನೀವೇನಾದ್ರು ಹೋಗಿ ನೋಡಿದ್ದೇನಾದ್ರು ಅನುಭವ ಇದೆಯಾ? ಹೌದು ಹೌದು. ಏನೇನ್ ತಿಳ್ಕೊಂಡಿದ್ರಿ ಮೀನ್ ಸಾಕೋದು? ಮೀನ್ ಸಾಕೋದು ಅಂದ್ರೆ ಕೊಳಕ್ಕೆ ಕೆರೆ ತರ, ಅಲ್ಲಿ ಕೆರೆಗ್ ಬಿಡೋರು, ಕೆರೆಗೆ ಇಳಿಯಕ್ ಆಗ್ತಾ ಇರ್ನಿಲ್ಲ. ಅದನ್ನ ಇದು ಗಾಣ ತರ ಇದೆಯಲ್ಲ, ಅದ್ರಲ್ಲಿ ಮೀನ್ನ ಎತ್ತವರು. ಅಂದ್ರೆ ನೀವು ಮನೆಗೆ ಮೀನ್ನ ಕೊಳ್ತಿರ್ಲಿಲ್ಲ? ಇಲ್ಲ, ನಾವು ಅಲ್ಲಿ ಜಮೀನಲ್ಲಿ ಕೆರೆಯಲ್ಲಿ ತಿನ್ನವು, ಕೆರೆಯಲ್ಲಿ ಇರೋದು. ಏನೇನೆಲ್ಲ ಮಾಡ್ಕೊತಾ ಇದ್ರಿ ಮೀನಲ್ಲಿ? ಮೀನಲ್ಲಿ ಮಾಮೂಲಿ ಸಾಂಬಾರು, ಕಬಾಬು ಎಲ್ಲ ಮಾಡ್ತೀವಿ. ನಿಮ್ಗೂ ಬರುತ್ತೀಯ? ಮಾಡ್ತೀವಿ. ವಿಶೇಷವಾದ ಏನ್ ಮಾಡಲ್ವೇ ಮಲ್ನಾಡಲ್ಲಿ ಮೀನಿಂದು? ಮೀನಿಂದು ಅದೇ ಕಬಾಬ್ ತರ. ಅದನ್ನೇ ಹೇಳ್ತಿದ್ರಲ್ಲ, ಅದ್ ಬಿಟ್ಟು ಹೇಳಿ. ಅದಂದ್ರೆ ಇದು ಸಾಂಬಾರ್ ಮಾಡ್ತೀವಿ, ತವಾ ಫ್ರೈ ಮಾಡ್ತೀವಿ. ಇನ್ನೊಂದು ಬಂತು. ಆಮೇಲೆ ಇನ್ನೇನು ಹೊಸದಾಗಿ ವಿಶೇಷವಾಗಿ ಏನು ಮಾಡಲ್ವೇ? ಇಲ್ಲ ಇಲ್ಲ, ಅಷ್ಟೇ. ಚಿಕ್ಕ ವಯಸ್ಸಿಂದ ಕಲ್ತ್ಕೊಂಡಿದ್ರಿ? ಕಲ್ತ್ಕೊಂಡಿದೀವಿ. ಓಕೆ. ಅಲ್ಲಿ ಮಲ್ನಾಡಲ್ಲಿ ಇರೋ ಮೀನ್ ಟೇಸ್ಟ್ ಅಥವಾ ಈಗ ಇಲ್ಲಿ ನಿಮ್ ಮನೆಯವ್ರು ಸಾಕ್ತಾರಲ್ಲ ಆ ಮೀನ್ ರುಚಿ ಜಾಸ್ತಿನೋ? ಅಂದ್ರೆ ಮಲ್ನಾಡು ಟೇಸ್ಟ್ ಜಾಸ್ತಿ ನಮ್ಗೆ. ಅದ್ಯಾಕೆ ಹಂಗ ಅನ್ಸುತ್ತೆ? ಅಂದ್ರೆ ಕೆರೆಲೇನೆ ಸಾಕ್ತಾರೆ, ಇದು ಹೊಳೆಲಿ ಇರುತ್ತೆ, ಅದು ಕೆರೆಲೆ ಸಾಕ್ತಿವಲ್ಲ ಅದರಿಂದ ಟೇಸ್ಟ್ ಕೊಡುತ್ತೆ ಅಂತೀವಿ. ಹೊಳೆ ಮೀನೇ ರುಚಿ ಅಂತಾರೆ ಮತ್ತೆ? ನಮ್ಗೆ ಆ ಟೇಸ್ಟ್ ಕೊಡುತ್ತೆ. ಹೌದಾ? ನಿಮಗೆ ಹೊಳೆ ಮೀನ್ ರುಚಿಸಲ್ವಾ? ಹೊಳೆ ಮೀನು ತಿಂತೀವಿ, ರುಚಿ ಆಗಿರುತ್ತೆ, ಆದ್ರೂ ಅಲ್ಲಿ ವಾತಾವರಣಕ್ಕೆ ಅಲ್ಲಿದ್ದು ಇಷ್ಟಪಡ್ತೀವಿ. ಯಾಕೆ ಇಷ್ಟ ನಿಮ್ಗೆ ಅಂದ್ರೆ ಅದು ಅಪ್ಪ ಅಮ್ಮ ಸಾಕಿತ್ತು ಅಂತ. ಹೌದು, ಇದು ಯಾಕೆ ಇಷ್ಟ ಇಲ್ಲ ಅಂದ್ರೆ ಗಂಡ ಸಾಕ್ತಿರೋದು. ಇದು ಆ ತರ ಏನಿಲ್ಲ, ಕೊಳದ್ದು ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ ಅದನ್ನು. ಸರಿ ತಾಯಿ, ಹೇಳಿ ರಘು ಅವ್ರೆ ನಿಮ್ ಬಗ್ಗೆ ಒಂಚೂರು. ಹುಟ್ಟೂರು ಯಾವ್ದು? ಅದ ಸರ್ ರಾಮನಹಳ್ಳಿ. ರಾಮನಹಳ್ಳಿ ಮೈಸೂರು ತಾಲೂಕಿಲ್ಲ ಒಬ್ಳೆ. ಹೌದಾ, ಎಲ್ಲಿ ಬರುತ್ತೆ ರಾಮನಹಳ್ಳಿ ಸರ್? ಇಲ್ಲೇ ಹೊಸ ಬ್ರಿಡ್ಜ್ ಆಗಿದಿಲ್ಲ ಸರ್, ಸಾಗರಗಡ್ಡೆ ಮುಂದೆ ಉಂಗ್ರಾಜ್ ಹತ್ರ ಹೊಸಕೋಟೆ ಸಾಗರಗಡ್ಡೆ ಹೊಸ ಬ್ರಿಡ್ಜ್ ಆಗಿದಿಲ್ಲ, ಅಲ್ಲೇನೆ ನಮ್ಮೂರು, ಬ್ಯಾಕ್ ವಾಟರ್ ಸರ್ ನಮ್ದು. ಓ, ಕೃಷ್ಣರಾಜ ಸಾಗರ ಅಣೆಕಟ್ಟೆ ಹಿನ್ನೀರಿನಲ್ಲಿ ಇರೋದು ನೀವು? ಹಿನ್ನೀರಿನಲ್ಲಿ ಇರೋದು. ಜಮೀನು ಎಷ್ಟಿದೆ ತಮಗೆ ಸರ್? ಜಮೀನು ನಮಗೆ ಒಂದು 3 ಎಕರೆ ಇದೆ ಸರ್, 5 ಜನ ಅಣ್ಣ ತಂದಿರು. ಹಿನ್ನೀರಿಗೆ ಬರುತ್ತಾ? ಹಿನ್ನೀರಿಗೆ ಬರುತ್ತೆ ಸರ್. ಹೌದಾ, ಮತ್ತೆ ನಿಮ್ಮ ಪಾಲಿಗೆ ಎಷ್ಟು ಬಂದಿದೆ? ನನ್ನ ಪಾಲಿಗೆ 1 ಎಕರೆ ಬಂದೈತೆ ಸರ್. ಅಷ್ಟೇ ಅಷ್ಟೇ ಸರ್. ನಿಮ್ಮ ವಿದ್ಯಾಭ್ಯಾಸ? ವಿದ್ಯಾಭ್ಯಾಸ ಸರ್ BA ಎಲ್ಲಿ ಮಾಡಿದ್ರಿ ಸರ್? ಇದು ವಿದ್ಯಾವರ್ಧಕ. ಹೌದಾ, ಅದೇನ ಕೇಬಲ್ ಬಿಸ್ನೆಸ್ ಮಾಡ್ತಿದ್ರು ಸರ್? ಸ್ಟಾರ್ಟಿಂಗ್ ಕೇಬಲ್ ಬಿಸ್ನೆಸ್ ಮಾಡಿದೆ ಸರ್, ಚೆನ್ನಾಗಿ ನಡೀತಿತ್ತು. ನನಗೆ ಜನಗಳು ದುಡ್ಡು ಕೊಡ್ತಿರ್ಲಿಲ್ಲ ಸರ್, ನಾವು ಸ್ಮೂತು ಬೈಯೋದು ಏನು ಏನಿಲ್ಲ, ವಸೂಲಿ ಮಾಡ್ತಿರ್ಲಿಲ್ಲ. ಸ್ಮೂತ್ ಅಂತ ಹೌದೇನ್ರಿ ಮೇಡಮ್? ಹೌದು, ಬಹಳ ಸ್ಮೂತ್. ಹಂಗಾರೆ ಮನೇಲಿ ನಿಮ್ದೇ ನಡೆಯದ? ಇಲ್ಲ, ಆ ತರ ಏನಿಲ್ಲ, ವ್ಯವಹಾರ ಇಬ್ರು ಮಾಡ್ತೀವಿ. ಇಬ್ರು ಆಗ ಸರ್ ನಾ ತಮ್ಮಂಗ್ ಬಿಟ್ಕೊಟ್ಬಿಟ್ಟೆ ಸರ್, ನೀನೇ ನಡ್ಸಪ್ಪ, ನೀನೇ ನೋಡ್ಕೊಂತ, ಈಗ ನಾ ತಮ್ಮ ನಡೆಸ್ತಾವ ಸರ್. ಹೌದಾ, ಈ ಮೀನ್ ಸಾಕಾಣಿಕೆ ಮಾಡ್ಬೇಕು ಅನ್ನೋ ಆಸಕ್ತಿ ಹೇಗೆ ಬಂತ ತಮ್ಗೆ? ಮೀನ್ ಸಾಕಾಣಿಕೆ ಮಾಡ್ಬೇಕಂತ ಆಸಕ್ತಿ ಬಂದಿದೆ ಸರ್. ನಾನು ಫಸ್ಟ್ 2015 ಗ್ರಾಮ ಪಂಚಾಯತಿ ಮೆಂಬರ್ ಆಗಿದೆ ಸರ್. ಗೆದ್ದೆ, ಇನ್ನೊಂದ್ಸಲ ಸೋತೆ, ಇನ್ನೊಂದ್ಸಲ ಗೆದ್ದೆ, ಇವೆಲ್ಲ ಆಗಿ ಸರ್ ಅಲ್ಲೇನು ಆದಾಯ ಕಾಣಲಿಲ್ಲ ನಮ್ಗೆ. ನನಗೆ ಬೇಜಾರಾಯ್ತು ಜಮೀನಿಗೆ. ಗ್ರಾಮ ಪಂಚಾಯತಿ ಸೇರ್ಕೊಳ್ಳೋದು ಸೇವೆ ಮಾಡ್ಬೇಕು ಅಂತ, ಆದಾಯ ಮಾಡ್ಬೇಕು ಅಂತ, ಎರಡು ಇರ್ಬೇಕಲ್ವಾ ಸರ್? ಅವು ರಾಜಕೀಯಕ್ಕೆ ಹೋಗೋದೆಲ್ಲ ಯಾಕೆ ಹೇಳಿ, ಅದಕ್ಕೆ ಹೋಗೋದು, ಎರಡೂ ಇರಬೇಕು. ಇನ್ನೇ ನಮ್ಮನೆ ದುಡ್ಡು ತಗೋವಾಗ ಆಗಕ್ಕಾಗದ ಇಲ್ಲ. ಹಾಗಾಗಿ ಜಮೀನಿಗೆ ಏನೇ ಬೆಳೆ ಹಾಕೋದ್ರು ಸರ್ ರೆಡ್ ಸಿಗ್ತಿರ್ಲಿಲ್ಲ. ಆಗ ಕೂತ್ಕೊಂಡು ಯೋಚನೆ ಮಾಡ್ದೆ, ನಾವು ಏನಾದ್ರು ಬಿಸ್ನೆಸ್ ಮಾಡಬೇಕಲ್ಲ, ಹಿಂಗೆ ಇದ್ರೆ ಆಗಲ್ವಲ್ಲ, ಆದಾಯ ಮಾಡಬೇಕಲ್ಲ ಅಂತ. ಆಗ ಹಿಂಗೆ ಮೀನುಗಾರಿಕೆ ಆಫೀಸ್ಗೆ ಹೋದೆ ಸರ್. ಎಷ್ಟನ್ ಡೈರೆಕ್ಟರ್ ಮಾತು, ಬೇರೆ ಆಫೀಸ್ಗಳು ಬೇಕಾದಷ್ಟಿದ್ವಲ್ಲ, ಮೀನುಗಾರಿಕೆ ಆಫೀಸ್ಗೆ ಯಾಕೆ ಹೋದ್ರಿ? ಮೀನುಗಾರಿಗೆ ಮೀನ್ ಬಗ್ಗೆ ಮೀನುಗಾರಿಕೆ ಆಫೀಸ್ ಅಲ್ವಾ ಸರ್? ಅಲ್ಲ ಅದು ಸರಿ, ಅಂದ್ರೆ ಮೀನ್ ಸಾಕ್ಬೇಕು ಅಂತ ಅನ್ಸಿದ್ದೆ ತಮ್ಗೆ. ಮೀನ್ ಸಾಕ್ಬೇಕು ಅನಿಸಿದ್ ಸರ್, ನಮ್ಗೆ ಬ್ಯಾಕ್ ವಾಟರ್ ನೀರಿದೆಯಲ್ಲ ಸರ್, ನೀರು ತುಂಬಾ ಚೆನ್ನಾಗಿ ಅನುಕೂಲ ಇದೆ, ಅದರಲ್ಲಿ ಜಾಸ್ತಿ ಆದಾಯ ಇದೆ ಸಿಗುತ್ತೆ. ಆಮೇಲೆ ನಿಮ್ ಮೀನು ಹೆಲ್ತಿ ಫುಡ್ಡು ಇವೆಲ್ಲ ಆಗಿ ಒಳ್ಳೆ ಬಿಸ್ನೆಸ್ ನಡೀತದೆ ಅಂತ ಹೇಳಿ ಸರ್ ಹೋಗಿ ಆಫೀಸಲ್ಲಿ ಕೇಳಿದೆ. ಸರಿ, ಕೇಳಿದಾಗ ಯಾರೋ ಇದ್ರು ಅಂದ್ರೆ ಆಫೀಸರು ಮಾದೇವ್ ಅಂತ ಸರ್, ಅಸ್ಟೆಂಟ್ ಡೈರೆಕ್ಟ್ರು ಆಗ ಮೈಸೂರು ತಾಲೂಕಲ್ಲಿದ್ರು, ಈಗ ನಗುನಲ್ಲ ಅವ್ರ ಸರ್ ಕಬ್ಬಿನಲ್ಲಿ. ಆಯ್ತು, ಮೀನುಮಾರಿ ಉತ್ಪಾದನಾ ಕೇಂದ್ರದಲ್ಲಿದ್ರೆ ಬಹಳ ಸಪೋರ್ಟ್ ಮಾಡಿದ್ರು ಸರ್. ಏನ್ ಮಾಡಿದ್ರು ಸಪೋರ್ಟ್ ಅಂದ್ರೆ? ಸಪೋರ್ಟ್ ಹಿಂಗಿಂಗ್ ಮಾಡು, ಹಿಂಗಿಂಗ್ ಮಾಡು, ಹಿಂಗಿಂಗೆ ಮಾಡು, ನಾವು ಏನಾರು ಕರೆದ್ರೆ ಸಾಕು ಬರೋರು, ಏನೋ ಪ್ರಾಬ್ಲಮ್ ಆಯ್ತು ಸರ್ ಅಂದ್ರೆ ಬರೋರು ಸರ್. ಒಳ್ಳೆ ಆಫೀಸರ್ ಸರ್, 5 ರೂಪಾಯಿ ಇಸ್ಕೊಳ್ಳಿ ಸರ್ ನನ್ನ ಹತ್ರ. ಹೇಳಿ, ಮುಂದೆ ಕೇಳಿ. ನಾನು ದಪ್ಪ ಮೀನು ಮಾಡ್ಬೇಕು ಅಂತ ಇದ್ದೆ ಸರ್. ಅವರು ಪೆದ್ದ ದಪ್ಪ ಮೀನು ಮಾಡ್ಬೇಡ, ಸಣ್ಣ ಮರಿ ಮಾಡು ಅಂತಂದ್ರು. ನೀವು ಹೆಂಗೆ ಹೇಳ್ತೀರ ಹಂಗೆ ಸರ್ ಸರ್ ಅಂದೆ. ಸಣ್ಣ ಮರಿಗೆ ಸಿಗ್ರಿ ಸರ್ ಮರಿಗೆ ಅಂದೆ. 1 ಮರಿಗೆ 1 ರೂಪಾಯಿ ಸಿಗುತ್ತೆ, ಅದೇನ ಮಾಡು. ದಪ್ಪ ಮೀನಾದ್ರೂ 1 ವರ್ಷ ಎಲ್ಲ ಕಾಯ್ಬೇಕು. ಇದು 2 ತಿಂಗಳಿಗೆಲ್ಲ 1 ಮರಿಗೆ 50 ಪೈಸಿಂದ 2 ರೂಪಾಯಿ ಗಂಟ ಮಾರ್ಬೋದು, ನಿಂದು ಸಣ್ಣ ಮರಿನೇ ಮಾಡು ಅಂತಂದ್ರು. ಅವ್ರು ಹೇಳ್ದಂಗೆ ಕೇಳಿದೆ ಸರ್. ಸ್ಟಾರ್ಟಿಂಗು 12 ಗಂಟೆಗೆ ಮಾಡ್ದೆ ಸರ್, ಒಳ್ಳೆ ಲಾಭ ಬಂತು, ಚೆನ್ನಾಗಿ ಲಾಭ ಬರ್ತಾಯ್ತಲ್ಲ ಅಂತ ಹೇಳಿ ಇನ್ನೊಂದು ಪಾಂಡ್ ಮಾಡಿದೆ ಸರ್, 10 ಕುಂಟೆದು. ಅದರಲ್ಲೂ ಚೆನ್ನಾಗಿ ಲಾಭ ಬಂತು ಸರ್. ತಿರ್ಗಿ ಇನ್ನೊಂದು ಮಾಡಿದೆ ಸರ್, 5 ಕುಂಟೆದು ಮಾಡಿದೆ. ಒಟ್ಟು 3 ಪಾಂಡವೆ ಸರ್ ನನ್ನ ಹತ್ರ. ಹೌದಾ, ಅಂದ್ರೆ ಕೃಷ್ಣರಾಜ ಸಾಗರ ಅಣೆಕಟ್ಟೆಯ ಹಿನ್ನೀರಿನಲ್ಲಿ ನಿಮಗೆ 1 ಎಕರೆ ಜಮೀನ್ ಇದೆ. 1 ಎಕರೆ ಜಮೀನ್ ಇದೆ. ಆ ಜಮೀನಲ್ಲಿ 3 ಕೊಳ ಮಾಡಿದ್ದೀನಿ ಸರ್. ಯಾವ ಇಸ್ವಿನಲ್ಲಿ ತಾವು ಮಾಡಿದ್ದು? 2018 ಸರ್. 2018. ಸರಿ, ಯಾವ ರೀತಿ ನೆರವನ್ನ ನಿಮಗೆ ಇಲಾಖೆನವ್ರು ಕೊಟ್ಟರು? ಯಾವ ರೀತಿ ನರೇಗಾ ಸ್ಕೀಮ್ ಬರ್ತದಲ್ಲ ಸರ್, ಅದರಲ್ಲಿ ಸ್ಟಾರ್ಟಿಂಗ್ 1 ಲಕ್ಷ ರೂಪಾಯಿ ಕೊಟ್ಟರು ಸರ್ ನರೇಗಾ ಸ್ಕೀಮಲ್ಲಿ. ಆಮೇಲೆ ತಿರ್ಗ ಇನ್ನೊಂದು 3-4 ವರ್ಷ ಆದಮೇಲೆ PMS ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಅದರಲ್ಲೂ ಕೊಟ್ಟರು ಸರ್. ಎಷ್ಟು ಕೊಟ್ಟರು, ಏನು ಕೊಟ್ಟರು? ಅದರಲ್ಲಿ 1 ಲಕ್ಷ ಕೊಟ್ಟರು ಸರ್, ಇದ್ರಲ್ಲಿ 1 ಲಕ್ಷ ಕೊಟ್ಟರು ಸರ್. ಸರಿ, ಅದನ್ನು ನೀವು ಕೊಳನ ನಿರ್ಮಾಣ ಮಾಡಕ್ಕೆ ಬಳಸ್ಕೊಂಡ್ರ? ಬಳಸ್ಕೊಂಡೆ ಸರ್. ಹೌದು, ಕೊಳ ಹೆಂಗೆ ಮಾಡಿದ್ರಿ ಹೇಳಿ? ಕೊಳ ಅದೇ JCBಯಲ್ಲಿ ಒಳ್ಳೆ ಚೆನ್ನಾಗಿ ಮಾಡಿದೆ ಸರ್, ಅಧಿಕಾರಿಯ ಮಾರ್ಗದರ್ಶನದಲ್ಲಿ ಮಾಡಿದೆ ಸರ್. ಅಲ್ಲ ಅದು ಸರಿ ಕಣಪ್ಪ, ಹೆಂಗ್ ಮಾಡಿದ್ರಿ ಹೇಳಿ? ಕೊಳನ JCB ತರಿಸಿದ್ರಿ? ಹೌದು ಸರ್. ಉದ್ದ ಏನು, ಅಗಲ ಏನು? ಅದೇ ಸರ್ 12 ಕುಂಟೆ ಒಂದು, ಅದನ್ನ ಉದ್ದ ಮಾಡಿದೆ ಸರ್ ಕುಂಟೆ ಲೆಕ್ಕ. ಕುಂಟೆ ಲೆಕ್ಕದಲ್ಲಿ ಮಾಡ್ಬಿಟ್ರಿ? ಕುಂಟೆ ಲೆಕ್ಕದಲ್ಲಿ ಮಾಡ್ಬಿಟ್ಟೆ ಸರ್. 12 ಕುಂಟೆ ಒಂದ್ಸಲ ಸ್ಟಾರ್ಟಿಂಗ್ ಮಾಡಿದೆ ಸರ್, ಅದು 1-2 ವರ್ಷ ಮಾಡಿದೆ ಸರ್, ಅದ್ರಲ್ಲಿ ಒಳ್ಳೆ ಆದಾಯ ಬಂತಲ್ಲ. ಇನ್ನೊಂದು 10 ಕುಂಟೆದು ಮಾಡಿದೆ ಸರ್, ಅದಾವ್ದ 1-2 ವರ್ಷ ಆದ್ಮೇಲೆ ಈಗೊಂದು ಮಾಡಿದೆ ಸರ್, 2 ವರ್ಷದಲ್ಲಿ ಒಟ್ಟು 3 ಇದೆ ಸರ್. 3 ಕೊಳ ಮಾಡಿದೀರಿ? ಮಾಡಿದ್ದೀನಿ ಸರ್. ಅಂದ್ರೆ ಈಗ ಕೊಳ ಅಂತಂದ್ರೆ ಒಂದ್ರ ಪಕ್ಕ ಒಂದು, ಒಂದ್ರ ಪಕ್ಕ ಒಂದು ಮಾಡಿದೀರಿ? ಒಂದು ಪಕ್ಕ ಇಲ್ಲ ಸರ್, ಪಕ್ಕ ಪಕ್ಕ ಒಂದೊಂದಕ್ಕೊಂದು ಅಟ್ಯಾಚ್ ಅಟ್ಯಾಚ್ ಸರ್. ದಿಂಡೆಲ್ಲ ಮಾಡ್ಕೊಂಡಿದ್ದೆ. ದಿಂಡೆಲ್ಲ ಮಾಡ್ಕೊಂಡಿದ್ದೆ ಸರ್. ಇದ್ರ ನೀರು ಇದಕ್ಕೆ ಹೋಯ್ತದೆ, ಇದ್ರ ನೀರು ಇರ್ತೀವಿ ಆ ಥರ ವಸ್ತಿ ವಸ್ತಿ ಇರ್ತದೆ. ನೀರು ಹೆಂಗೆ ಬರ್ತದೆ ನಿಮ್ಮ ಕೊಳಕ್ಕೆ ಸರ್? ನಾನು ಒಳೆಯಿಂದ ಒಳಗೆ ಒಂದು ಮೋಟ್ರ್ ಹಾಕಿದ್ದೀನಿ. ಹಾಕ್ಬೋದೆ? ಹಾಕ್ಬೋದು ಸರ್. ಅಲ್ಲಿಂದ ಹೊಡಿತೇನೆ. ಬೋರ್ ಇದೆ ಸರ್, ಬೋರಿಂದ ಹೊಡಿತೇನೆ. ಎಷ್ಟು ಬೋರ್ ಇದೆ? ಬೋರ್ ಎರಡು ಬೋರ್ ಇದೆ ಸರ್. ಎರಡು ಬೋರ್? ಬೋರಲ್ಲಿ ನೀರು ಬಂದಿದೆಯಾ? ಬಂದಿದೆ ಸರ್, ಚೆನ್ನಾಗಿ ಬಂದಿದೆ. ಓಕೆ, ಅಂದರೆ ಈಗ ನೀವು ಮೀನು ಸಾಕಬೇಕು ಅಂತ ಹೇಳಿ ಕೊಳ ತೆಗೆದ್ರಿ, ಆದ್ರೆ ಅವ್ರು ಹೇಳಿದ್ರು ಮೀನ್ ಸಾಕ್ಬೇಡ, ಮೀನ್ ಮರಿ ಉತ್ಪಾದನೆ ಮಾಡುವಂತ. ಹೌದಾ? ಏನಾದ್ರು ತರಬೇತಿ ಏನಾದ್ರು ತಗೊಂಡ್ರ? ನಾನು ಕ್ಯಾರಸ್ ಅಲ್ಲಿ ತರಬೇತಿ ತಗೊಂಡಿದ್ದೆ ಸರ್. ಯಾವಾಗ ತಗೊಂಡ್ರಿ ತರಬೇತಿ? ಆಗ ಸರ್ ನಾವು ಯಾವ್ದು ಪಿ ಯು ಸಿ ಓದ್ಬೇಕಾರೆ. ಅಷ್ಟು ಮುಂಚೆನೆ? ಅಷ್ಟು ಮುಂಚೆನೆ. ಏನು ತಿಳ್ಕೊಂಡ್ರಿ ತರಬೇತಿನಲ್ಲಿ? ತರಬೇತಿನಲ್ಲಿ ಅದೇ ಮೀನ್ದು ಬಿಸಿನೆಸ್ ಮಾಡಿದ್ರೆ ಇಂಪ್ರೂವ್ಮೆಂಟ್ ಆಗ್ಬೋದು ಅಂತ ಗೊತ್ತಾಯ್ತು ಸರ್ ಅದ್ರಲ್ಲಿ. ಈಗ ನೀವು ಆರಂಭ ಮಾಡಿದ್ದು ಯಾವ ಇಸ್ವಿ ಅಂತಂದ್ರಿ? ಯಾವುದು ಸರ್? ನೀವು ಮೊದಲಿಗೆ ಕೃಷಿ ಹೊಂಡ ಮಾಡಿ ಮೀನ್ ಮರಿ ಉತ್ಪಾದನೆ ಮಾಡಕ್ ಶುರು ಮಾಡಿದ್ದು ಯಾವ ಇಸ್ವಿ? 2018. ಈಗ ಮೀನ್ ಮರಿ ಮೊದಲಿಗೆ ಎಲ್ಲಿಂದ ತಂದ್ರಿ? ಮೀನ್ ಮರಿ ಸರ್ ಇದು ಕೋಟೆ ಕಬಿನಿ. ಕಬಿನಿ ಅಲ್ಲಿ ಗೌರ್ಮೆಂಟ್ ತಾ ಇದಲ್ಲ ಸರ್ ಅಲ್ಲಿ. ಯಾವ ಮೀನ್ ಮರಿ ಉತ್ಪಾದನೆ ಮಾಡಿತ್ತು ಸರ್? ಅದೇ ರೋವು, ದೊಡ್ಡಬಾಯಿ ಕಾಟ್ಲ, ಗೌರಿ ಕಾಟ್ಲ, ಹುಲ್ಗೆಂಡೆ ಈ ತರ ಸರ್. ಮೂರೇನಾ? ಮೂರೇನಾ, ಮೂರು ನಾಲ್ಕು ನಾಲ್ಕು. ಬೇರೆ ಯಾವುದು ಮಾಡಲಿಲ್ಲ? ಬೇರೆ ಯಾವುದು ಮಾಡಲಿಲ್ಲ ಸಿಬೇ ಸರ್. ಓಡೋದು ಮೃಗಾಲು ಅವು ಕಡಿಮೆ ಮುಳ್ಳು ಸರ್ ಅದಾವು, ಅವು ಬಿಸಿನೆಸ್ ಆಗಲ್ಲ. ಹೌದು. ಕಾಟ್ಲ ಹೇಗಿರುತ್ತೆ? ಕಾಟ್ಲ ಚೆನ್ನಾಗಿ ಅದೇ ಸರ್ ಎಲ್ಲ ಇಷ್ಟಪಡೋದು. ಗೌರಿ ಕಾಟ್ಲ ಎರಡು ಕಾಟ್ಲ ಹೆಸರು ಹೇಳಿದ್ರೆ? ದೊಡ್ಡಬಾಯಿ ಕಾಟ್ಲ ಒಂದು, ಗೌರಿ ಕಾಟ್ಲ ಒಂದು ಸರ್. ಏನು ವ್ಯತ್ಯಾಸ ಎರಡಕ್ಕೂ? ದೊಡ್ಡಬಾಯಿ ಕಾಟ್ಲ ಅಂದ್ರೆ ಸರ್ ಬಾಯಿ ಅಗಲ ಇರುತ್ತೆ, ಅದೊಂಥರ ಕಾಕಿ ಕಲರ್ ಇರುತ್ತೆ ಸರ್. ಗೌರಿ ಕಾಟ್ಲ ಗೋಲ್ಡ್ ಕಲರ್ ಇರುತ್ತೆ, ಒಂಥರ ಗೋಲ್ಡ್ ಥರ ಟೈಪ್ ಇರುತ್ತೆ ಸರ್, ಸೂಪರ್ ಅದು. ಹೌದು, ಎಲ್ಲರೂ ಅದನ್ನು ಇಷ್ಟಪಡೋದು. ಗೌರಿ ಕಾಟ್ಲ? ಗೌರಿ ಕಾಟ್ಲ. ಹೌದಾ? ಮುಳ್ಳು ಕಡಿಮೆ ಸರ್ ಅದು. ನೋಡಿದ್ರಿ ನಮ್ಮ ಇವೆಲ್ಲ ಮೀನುಗಳನ್ನ? ನೋಡಿದ್ದೀವಿ ನೋಡಿದ್ದೀವಿ. ಅದೇನೋ ಚಿನ್ನದ ಬಣ್ಣ ಇರುತ್ತೆ. ಹೌದು, ಅದಕ್ಕಾಗಿ ಇಷ್ಟಪಡ್ತಾರೆ. ಇಷ್ಟಪಡ್ತಾರೆ. ಹೌದು. ಈಗ ನೀವು ಜಮೀನಿಗೆ ಹೋಗ್ತಿರ್ತೀರಾ? ಜೊತೆಲೆ ಹೋಗ್ತೀವಿ, ಜೊತೆಲೆ ಬರ್ತೀವಿ ಜಮೀನಿಗೆ. ಹೇಳಿ ಅಮ್ಮ, ಹೇಗೆ ಅವರು ಮೀನು ಮರಿ ಸಾಕ್ತಾರೆ, ನಿಮ್ಮ ಅನುಭವ ಏನಿದೆ ಹೇಳಿ. ಅನುಭವ ಅಂದರೆ ಸರ್ ಅದೇ ಮರಿನ ತಗೋಬರ್ತಾರೆ ಕೋಟೆಯಿಂದ. ಕೋಟೆಯಿಂದ ತಂದು ತರಕ್ಕೆ ಯಾವತ್ತೂ ಹೋಗಿಲ್ವಾ ನೀವು? ಇಲ್ಲ, ಹೋಗಿಲ್ಲ. ಇಲ್ಲ, ಕಬಿನಿಗೆ ಹೋಗ್ಬೇಕು ಅಂತ ಅನ್ಸಿಲ್ಲ ನಿಮ್ಗೆ? ಇಲ್ಲ, ನಾವೇನು ಹೋಗಲ್ಲ. ಡ್ಯಾಮ್ ಎಲ್ಲ ಇದೆ, ನೋಡ್ಕೊಂಬರೋದಲ್ವೇ? ಅಂದ್ರೆ ಸರ್ ನಮ್ಮೂರಲ್ಲೇ ಹೊಳೆ ಐತೆ, ಅವ್ರು ತಗೋಬರ್ತಾರೆ ಹೋಗಿ. ನಾವ್ ಅಷ್ಟು ದೂರ ಹೋಗಕ್ಕಾಗಲ್ಲ, ಹಸುಗಳೆಲ್ಲ ಇದೆ ನೋಡ್ಕೊಂಡಿದೀನಲ್ಲ. ಹೌದು, ಸರಿ ಆಯ್ತು ಹೇಳಿ. ಆಮೇಲೆ ಮೀನ್ ಮರಿ ಅವ್ರು ತರ್ತಾರೆ? ತರ್ತಾರೆ ಸರ್. ನಾವು ಅವ್ರ ಜೊತೆಯ ಫುಡ್ ಎಲ್ಲ ಹಾಕೊಂಡು ಅವ್ರ ಜೊತೆ ಸಪೋರ್ಟ್ ಆಗಿ ನಿಲ್ತೀವಿ. ಫುಡ್ ಅಂದ್ರೆ ಏನೇನ್ ಕೊಡ್ತೀರಿ ಮೀನ್ಗೆ? ಮುಖ್ಯವಾಗಿ ತೊಪ್ಪೆ, ಸಗಣಿ, ಸಗಣಿ ಮತ್ತೆ ಕಡ್ಲೆಕಾಯಿ ಹಿಂಡಿ, ಭತ್ತದೊಟ್ಟು. ಹೌದಾ? ಹೇಗೆ ಕೊಡಬೇಕು ಸಗಣಿನ? ಸಗಣಿನ ಸಹ ಮರಿ ತಗೋಬರೋದು ಇನ್ನು ಒಂದು ವಾರ ಅನ್ನಂಗೆ ತೊಪ್ಪೆ ಕಲಸ್ಬೇಕು. ಆಮೇಲೆ ತೊಪ್ಪೆ ಕಲಸಿ 5 ದಿವಸಕ್ಕೆ ತಂದು ಮರಿ ಬಿಡ್ತಾರೆ. ಆಮೇಲೆ ಭತ್ತದೊಟ್ಟು, ಕಡ್ಲೆಕಾಯಿ ಹಿಂಡಿ ಎಲ್ಲ ಹಾಕ್ತಾರೆ. ಈಗ ಸಗಣಿ ಕಲಸ್ಬೇಕು ಅಂದ್ರೆ ಸಗಣಿ ಉತ್ಪಾದನೆ ಮನೆಯಲ್ಲಿ ಆಗ್ಬೇಕಲ್ವಾ? ಹಸುಗಳಿದಾವೆ ಸರ್? ಎಷ್ಟಿದೆ? 4 ಹಸು ಇದೆ. ಯಾವುದು? ನಾಟಿನ, ಸೀಮೆ ಹಸನ, ಇದು ಎಚ್ಎಪ್ಪು, ಮತ್ತೆ ಇನ್ನೊಂದು ಜರ್ಸಿ. ಹೌದಾ? ಎಲ್ಲ ನಿಮ್ ಡಿಪಾರ್ಟ್ಮೆಂಟ್? ಹೌದು, ನಾವೇನೇ ನೋಡ್ಕೊಳ್ಳೋದು. ಮತ್ತೆ ಕೊಟ್ಟಿಗೆ ಚೆನ್ನಾಗಿ ಕಟ್ಕೊಂಡಿದ್ರಿ ಮನೆಯಲ್ಲಿ? ಕಟ್ಕೊಂಡಿದೀವಿ. ಹಾಲು ಏನ್ ಮಾಡ್ತೀರಿ? ಡೈರಿಗೆ ಹಾಕ್ತಿವಿ. ಎಷ್ಟು ಲೀಟರ್ ಬರುತ್ತೆ? ಅದರಲ್ಲಿ ಒಂದು 5-5 ಲೀಟರ್ ಆದ್ರೂ 20 ಲೀಟರ್ ಹಾಕತ್ತೀವಿ. ಹೌದಾ? ಸಗಣಿ ಎಲ್ಲ ಮೀನಿಗೆ ಹೋಗುತ್ತೆ, ಅದೇ ಫುಡ್ಡು. ಅದಕ್ಕೆ ಅಷ್ಟೇ ಸಾಕಾಗುತ್ತಾ ಅಥವಾ ಏನಾದ್ರು ಖರೀದಿ ಮಾಡ್ಬೇಕಾಗತ್ತಾ ಸಗಣಿನ? ನಮ್ಗೆ 4 ಹಸುದೇ ಸಾಕಾಗುತ್ತೆ, ಎಲ್ಲ ಸ್ಟಾಕ್ ಮಾಡ್ಕೊಬಿಡ್ತೀವಿ ನಾವು. ಈ ಭತ್ತದೊಟ್ಟು ಯಾಕೆ ಹಾಕ್ತೀರಿ? ಭತ್ತದೊಟ್ಟು ಅಂದ್ರೆ ಅದಕ್ಕೆ ಮೇವು ಅಂತ. ಮೀನ್ ಭತ್ತದೊಟ್ಟು ತಿನ್ನತ್ತ? ಹೌದು, ತಿನ್ನುತ್ತೆ. ಆಮೇಲೆ ಕಡ್ಲೆಕಾಯಿ ಹಿಂಡಿನ ಪುಡಿ ಮಾಡಿಸ್ತೀವಿ. ಕಡ್ಲೆಕಾಯಿ ಹಿಂಡಿನ ಅಂದ್ರೆ ಈಗ ಆಹಾರ ಹಾಕೋದು ಅಂದ್ರೆ ಹೇಗೆ, ಯಾವ ವಿಧಾನದಲ್ಲಿ ಹಾಕ್ತೀರಿ? ಹಾಕೋದು ಅಂದ್ರೆ ಹಿಂಡಿನ ಪುಡಿ ಮಾಡಿಸ್ಕೊತೀವಿ ಮಿಷಿನಲ್ಲಿ. ಇದು ಭತ್ತದೊಟ್ಟನ್ನ ತಗೋಬರ್ತೀವಿ ಮಿಷಿನಲ್ಲಿ, ಅದನ್ನ ಎರಡನ್ನು ಬೆರೆಸ್ಬಿಟ್ಟು ಒಟ್ತಾರವ ಬಕೆಟಲ್ಲಿ ಹಾಕಂದು ಉದುರಿಸ್ತಾರೆ, ಹಂಗೆ ಎರಚ್ಬಿಡ್ತಾರೆ ಕೊಳಕ್ಕೆ. ಕೊಳಕ್ಕೆ ಈಗ ಅದನ್ನ ಹಾಕುವಾಗ ಎಲ್ಲ ಮೀನುಗಳು ನಿಮ್ಮ ಹತ್ರಕ್ಕೆ ಬರುತ್ತವೆ? ಮೇಲ್ಗಡೆ ಬಂದ್ ಮೇಯ್ತವೆ ಅಲ್ವಾ? ನೋಡಿದಾಗ ಎಲ್ಲ ಖುಷಿಯಾಗುತ್ತೆ. ಖುಷಿಯಾಗುತ್ತೆ, ಕುತ್ಕೊಂಡು ನೋಡ್ತೀವಿ. ಬೆಳಗ್ಗೆ ಸಂಜೆ ಎರಡೊತ್ತು ಕೊಡ್ತೀರಾ ಆಹಾರನ? ಹೌದು ಕೊಡ್ತೀವಿ ಕೊಡ್ತೀವಿ. ಅಂದ್ರೆ ಟೈಮ್ ಇಂಥದೇ ಸಮಯ ಅಂತ ಏನಾದ್ರು ನಿಗದಿ ಮಾಡ್ಕೊಂಡಿರ್ತೀರಾ? ಅಂದ್ರೆ ಬೆಳಗ್ಗೆ ಟೈಮು ಮತ್ತೆ ಪುನಃ ಸಂಜೆ ಟೈಮ್ ಹಾಕ್ತೀವಿ. ಬೆಳಗ್ಗೆ ಅಂದ್ರೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಇದೆಯಲ್ಲ, ಯಾವ ಟೈಮ್ಗೆ ಹಾಕ್ತೀರಿ ಬೆಳಗ್ಗೆ? ಬೆಳಿಗ್ಗೆ ಒಂದು 8 ಗಂಟೆಗೆ ಹಾಕ್ತೀವಿ, ಸಂಜೆ ಒಂದು 5 ಗಂಟೆಗೆ ಹಾಕ್ತೀವಿ. ನೀವು ಬರ್ತೀರಾ ಅಂತ ಅವಾಗ ಗೊತ್ತಾಗ್ಬಿಡುತ್ತೆ, ಆ ಟೈಮ್ಗೆ ಅಲ್ಲೇ ದಡದಲ್ಲೇ ಓಡಾಡ್ಕೊಂಡಿರ್ತವೆ. ಹೌದು ಅಲ್ವಾ? ಹೌದು. ಸರಿ, ಆಮೇಲೆ ಇನ್ನೇನೇನು ತಿಳ್ಕೊಂಡಿದ್ದೀರಿ ಮೀನು ಸಾಕಾಣಿಕೆ ಬಗ್ಗೆ? ಆಹಾರ ಹಾಕ್ತೀರಿ, ಆಮೇಲೆ ಅದೇ 1 ಇಂಚು 1.5 ಇಂಚ್ ಎಲ್ಲ ಬಂದ್ಮೇಲೆ ಇನ್ನು ಮಾರಾಟಕ್ಕೆ ಏನೋ ಇಡ್ತಾರೆ ಅಷ್ಟೇ. ನೀವು ಯಾವಾಗಲೂ ಯಜಮಾನರಿಗೆ ದೊಡ್ಡ ಮೀನೇ ಸಾಕೋಣ ಕಂಡ್ರಿ ಅಂತ ಹೇಳಿಲ್ವಾ? ಇಲ್ಲ, ದೊಡ್ಡ ಮೀನೇನು ಸಾಕಿಲ್ಲ, ನಮಗೆ ಇದೇ ಒಳ್ಳೆಯದು ಅಂದ್ಬಿಟ್ಟು ಇದನ್ನೇ ಸಾಕ್ತೀವಿ. ಅದು ವರ್ಷ ಆದರೂ ಕಾಯಬೇಕು ದೊಡ್ಡ ಮೀನ ಅಂದ್ಬಿಟ್ಟು ಮರಿಗಳನ್ನೇ ಸಾಕ್ತಾ ಇರೋದು ನಾವು. ನಿಮಗೆ ಯಾವಾಗಲೂ ಅನಿಸಿಲ್ವಾ ರಘು ಅವರೇ ದೊಡ್ಡದೇ ಸಾಕಿದ್ರೆ? ದೊಡ್ಡದೇ ಸಾಕ್ಬೇಕಂದ್ರೆ ಸರ್ 2 ತಿಂಗಳಿಗೆ ಒಂದು ಕ್ರಾಪ್ ತೆಗಿಬೇಕು ಸರ್, ಅದು ವರ್ಷ ಕಾಯ್ಬೇಕು ಸರ್, ವರ್ಷದಲ್ಲಿ ಇದು 3 ಕ್ರಾಪ್ ತೆಗಿಬೇಕು ಸರ್, ಒಳ್ಳೆ ಆದಾಯ ಇದೆ, ಇದೇ ಒಳ್ಳೇದಲ್ವ ಸರ್? 50 ಪೈಸಿಂದ ಸ್ಟಾರ್ಟ್ ಮಾಡ್ತೀವಿ ಸರ್ ನಾವು ಮರಿಗೆ, 50 ಪೈಸಿಂದ 2 ರೂಪಾಯಿ ಗಂಟೆ ಮಾರ್ತೀವಿ. ಮತ್ತೆ ನೀವು ಮನೆಯಲ್ಲಿ ಮೀನು ತಿನ್ನಕ್ಕೆ ಏನು ಮಾಡ್ತೀರಿ? ಅದೇ ನಮಗೆ ಕ್ಯಾರಸ್ ಬ್ಯಾಕ್ ಕೊಟ್ಟದಿಲ್ಲ ಸರ್, ನಮ್ಮೂರೆಲ್ಲ ಹಿಡಿತಾರೆ ಅಲ್ಲಿ ತಗೋತೀವಿ. ವಾರಕ್ಕೊಂದ್ಸರಿ ಮೀನು ತಿಂತೀರಾ? ಹ್ಞೂ ತಿಂತೀವಿ ಸರ್. ಹೌದೇನಮ್ಮ ಮನೆಯಲ್ಲಿ? ಆಮೇಲೆ ನಾನು ಕರಿಮೀನು ಒಣಗಿರೋ ಮೀನು ಅದು ಜಾಸ್ತಿ ತಿಂತೀನಿ ಸರ್. ಅದಕ್ಕೆ ಊಟ ಸೇರಿಸುತ್ತೆ ಒಳ್ಳೆ ಟೇಸ್ಟು, ಉಪ್ಪಿನಕಾಯಿ ಥರ. ಹೌದೇನಮ್ಮ? ಹೌದು. ಏನಿದು ಕರಿಮೀನು ಅಂದರೆ? ಕರ್ಮೀನು ಅಂದರೆ ಇದು ಒಳೆಯಲ್ಲಿ ಹಿಡ್ದಿರ್ತಾರೆ, ಅವನ್ನ ಒಣಗಿಸ್ತಾರೆ, ಒಣಗಿಸ್ದಾಗ ಅದನ್ನೇ ಕರ್ಮೀನು ಅಂತಾರೆ. ಆಮೇಲೆ ಅದು ಒಣಗಿರೋ ಮೀನು, ಅದೇನೇ ಕರ್ಮೀನೇ ಒಣಗಿರೋ ಮೀನು ಅನ್ನೋದು. ಹೌದು. ಆಮೇಲೆ ಸೀಗಡಿ ಸಿಗುತ್ತೆ, ಸೀಗಡಿ ಅದನ್ನು ಉಪಯೋಗ ಸೀದೆ ತಿನ್ಬೇಕು ಮೀನು ಅಂತಾರೆ, ಅದ ಯಾಕೆ ಒಣಗಿಸ್ಕೊಂಡ್ ತಿನ್ಬೇಕು ಅಂದ್ರೆ ಸಹ ಮಾರಾಟಕ್ಕೇನೆ ಇಡಕ್ಕೆ ಅಂದ್ಬಿಟ್ಟು ಹಿಡ್ದಿರ್ತಾರಲ್ಲ ಅವರು ಬಲೆಯಲ್ಲಿ, ಅವು ಬಂದಿರ್ತವೆ, ಅವೆಲ್ಲನೂ ಒಣಗಿಸಿರ್ತಾರೆ, ಒಣಗಿಸ್ಬಿಟ್ಟು 1/2 ಕೆಜಿ 1/4 ಕೆಜಿ ಅಂತ ಮಾರ್ತಾರೆ, ಅವಾಗ ಉಪಯೋಗಿಸ್ತೀವಿ ಅಷ್ಟೇ. ಏನ್ ಮಾಡ್ತೀರಿ ಅದರಲ್ಲಿ? ಅದ್ರ ಸಾಂಬಾರ್ ಮಾಡ್ತೀವಿ, ಆಮೇಲೆ ಒಣಗಿಸ್ಕೊಡ್ತೀವಿ, ಒಣಗಿಸಿ ಅದನ್ನ ಹುರಿದು ಕೊಡ್ತೀವಿ ಆ ತರ. ಅದನ್ನು ಇವ್ರಿಗೆ ಸಾರ್ ಜೊತೆ ಇರ್ಲೇಬೇಕು. ಹೌದು ಹೌದು. ನಿಮಗೂ ಹಾಗೆ ಅನ್ಸುತ್ತಾ ಕರ್ಮೀನ್ ತಿಂದ್ರೆ ಚೆನ್ನಾಗಿ ಊಟ ಸೇರುತ್ತೆ ಅಂತ? ಅಂದ್ರೆ ನಾವೇನ್ ಜಾಸ್ತಿ ತಿನ್ನಲ್ಲ, ಅವ್ರಿಗೆ ಮಾಡ್ಕೊಡ್ತೀವಿ ಅಷ್ಟೇನೆ. ಹೌದೇ. ಈಗ ತಾವು ಹೇಳಿದ್ರಲ್ವಾ ಮೀನು ಮರಿ ಉತ್ಪಾದನೆ ಮಾಡೋದು ಆದಾಯ ಅಂತ, ಹೆಂಗ ಆದಾಯ ಅಂತ ಒಂಚೂರು ಹೇಳಿ ನಿಮ್ಗೆ. ಅದೇ ಸರ್, ಈಗ ನಾವು ಇವತ್ತು ತೊಪ್ಪೆ ಕಳಿಸ್ತೇವೆ, ತೊಪ್ಪೆ ಕಳಿಸ್ತಾ 5 ದಿನಕ್ಕೆ ತಂದ್ಬಿಡ್ಬೇಕು ಸರ್ ಮರಿನ. 6ನೇ ದಿನಕ್ಕೆ ಬಂದ್ಬಿಟ್ರು ಸರ್ ಮೇವು ಮೇಯಲ್ಲ ಅವು ಮರಿಗಳು, ಅದು ಮೇವು ದಪ್ಪ ಇರ್ತದೆ. ಕರೆಕ್ಟಾಗಿ 5 ದಿನಕ್ಕೆ ಬಿಡ್ಬೇಕು ಸರ್, 4 ದಿನಕ್ಕೆ ಬಿಟ್ರೂ ಅದು ಬಾಯಿ ಸಿಗಲ್ಲ, 6 ದಿನಕ್ಕೆ ಬಿಟ್ರು ದಪ್ಪ ಇರ್ತದೆ ತಿನ್ನೋಕ್ಕಾಗಲ್ಲ. ಕರೆಕ್ಟಾಗಿ ರೂಲ್ಸ್ ಸರ್ 5 ದಿನಕ್ಕೆ ತಂದ್ಬಿಡ್ಬೇಕು. ಅಲ್ಲ, ಇಷ್ಟಕ್ಕೆ ಇಷ್ಟು ಪ್ರಮಾಣದಲ್ಲಿ ಸಗಣಿ ಕಲಿಸ್ಬೇಕು ಅಂತ ಹೆಂಗೆ ತಿಳ್ಕೊಂತೀರಿ ಸರ್? ನಮ್ಮ ನೀರು ನೀರಲ್ಲಿ ಗೊತ್ತಾಗೋಯ್ತದೆ ಹಿಂಗೆ ಕಲರ್ ಚೇಂಜ್ ಆಯ್ತದೆ ಸರ್, ಅದ್ರಲ್ಲಿ ಗೊತ್ತಾಗ್ಬಿಡ್ತದೆ ನಮಗೆ. ನಂಗೂ ಗೊತ್ತಾಗಂಗೆ ಹೇಳಿ ಮತ್ತೆ. ಈಗ ಟೊಮೆಟೊ ಟ್ರೈ ಇದೆಯಲ್ಲ ಸರ್, ಟೊಮೆಟೊ ಟ್ರೈ, ಟೊಮೆಟೊ ಟ್ರೈಗೆ ಹಾಕಬಿಡ್ತೀವಿ ಸರ್ ಹಂಗೆ ಏನ ಸಗಣಿನ ಸರಿ ಟ್ರೈಂಗ್ ಇಟ್ಕೊಬಿಡ್ತೀವಿ ಸರ್, ನೀರೊಳಗೆ ಹಿಂಗನ್ಕ ಹೋಯ್ತೀವಿ ಸರ್, ಅದು ಎಲ್ಲ ತೂತಿ ಇರುತ್ತಲ್ಲ ಸರ್, ಎಲ್ಲ ಕೆಳಗಡೆಗೆ ಹೋಯ್ತದೆ. ಸಗಣಿ ಕಲ್ಸೋದು ಬೇಡ, ಯಾವ ಪ್ರಮಾಣದಲ್ಲಿ ಸಗಣಿನ ನೀರಿಗೆ ಕಲಿಸ್ಬೇಕು ಅದನ್ನ ಹೇಳ್ಕೊಡಿ. ಹಿಂದೆ ಒಂದು 12 ಕುಂಟೆ ಕೊಳ ಇದೆ ಸರ್, ಅದಕ್ಕೆ ಒಂದು 15 ಟ್ರೈ ಹಾಕ್ತೀವಿ ಟೊಮೆಟೊ ಟ್ರೈಲಿ. ನೀರಿನ ಬಣ್ಣ ಅಂದ್ರಲ್ಲ ಹೆಂಗಿರ್ಬೇಕು ನೀರಿನ ಬಣ್ಣ? ನೀರಿನ ಬಣ್ಣ ಅಂದ್ರೆ ಸರ್ ಅದು ನೀರು ತೆಳುವಾಗಿ ಕಾಣಬಾರ ಸರ್, ಈಗ ಕಲ್ಲಿದ್ರು ಕಾಣತ್ತೆ ತೊಪ್ಪೆ ಕಲ್ಸಕ್ಕಿಂತ ಮುಂಚೆ, ತೊಪ್ಪೆ ಕಲ್ಸಾದ್ರಲ್ಲ ಸರ್ ಒಳಗಡೆ ಕಲ್ಲಿದ್ರು ಕಾಣಲ್ಲ, ಕಾಣಬಾರ್ದು ಆ ತರ ಇರ್ಬೇಕು. ಎಷ್ಟಡಿ ಆಳದವರೆಗೂ ಕಾಣಬಾರ್ದು? ಅದ್ ನೆಲ ಕಾಣಿಕ್ಕಿಲ್ಲ ಸರ್. ಹೌದಾ? ನೆಲ ಕಾಣಲ್ಲ, ತೊಪ್ಪೆ ಕಳಿಸ್ನೆಲ್ಲ ನಾವು ನೆಲ ಕಾಣಲ್ಲ ಸರ್. ಈಗ ಬಿಡುವಾಗ ಸರಿ 5 ದಿವಸಕ್ಕೆ ಮೀನು ಮರಿ ತಂದು ಬಿಟ್ಟಾಗ ನೀವು ಸಗಣಿ ಕಲ್ಸಿರ್ಬೇಕು, ಆಮೇಲೆ ಮತ್ತೆ ಸಗಣಿ ಕೊಡ್ತೀರಾ? ಆಮೇಲೆ ವಾರಕ್ಕೆ 2 ಸಲ ಕಲ್ಸಿ ಸರ್. ವಾರಕ್ಕೆ 2 ಸಲ? 2 ಸಲ. ಅವಾಗ ಎಷ್ಟೆಷ್ಟು ಹಾಕ್ತೀರಿ ಸರ್? ಅವಾಗ ಕಡಿಮೆ ಸರ್. ಎಷ್ಟು? ಅದೇ ಒಂದು 3 ಟ್ರೈ 4 ಟ್ರೈ 5 ಟ್ರೈ ನಮ್ಮಲ್ಲಿ ನೋಡ್ಕೊತೀವಿ ಸರ್ ಅಲ್ಲಿ ನಾವು ನೋಡ್ಕೊಂಡು ಮಾಡ್ತೀವಿ. ಸರಿ ಸರಿ. 3 ಟ್ರೈ ಅಂದ್ರೆ ನೀವು ಹೇಳ್ತಾ ಇರೋದು ಟೊಮ್ಯಾಟೋನ ಕ್ರೇಟ್ ಅಂತಾರ? ಕ್ರೇಟ್ ಅಂತಾರಲ್ಲ ಅದು. ಹೇಳಿ, ಅದು ಒಂದು ಹೆಚ್ಚು ಕಡಿಮೆ 40 ಕೆಜಿ ಬರ್ತದೆ ಸರ್. ಅದು 40 ಕೆಜಿ ಸಗಣಿ ಲೆಕ್ಕ ಲೆಕ್ಕ ಅಂದ್ರೆ ನೀವು ದಡದಲ್ಲಿ ಕುತ್ಕೊಂಡು ಕದರ್? ಇಲ್ಲ ಸರ್, ಉಳಿತೀವಿ ನೀರು ಒಳಗೆ ಇಳಿದ್ಬಿಡ್ತೀವಿ. ನೀರೊಳಗೆ ಇಳಿದ್ಬಿಡ್ತೀನಿ. ಎಷ್ಟಡಿ ಆಳದ ನೀರು ಇರುತ್ತೆ? ಅದು 5 ಅಡಿ ಇದೆ ಸರ್ ಪಾಂಡು, 3 ರಿಂದ 3.5 ಅಡಿ ನೀರು ಇರುತ್ತೆ ಸರ್. ನೀರು ನಿಲ್ಸಿರ್ತೀನಿ ಸಾಕು? ಅಷ್ಟು ಸಾಕು ಸರ್, ಮರಿಗೆ ಸಾಕು. ಮರಿಗೆ ಸಾಕು. ಓಕೆ. ಆಮೇಲೆ ಅದೇನು ಭತ್ತದ ಹೊಟ್ಟು? ಭತ್ತದ ಹೊಟ್ಟು ಪಾಲಿಸ್ ತೊಡು ಅಂತ ಹೇಳ್ತೀವಿ ನಾವು. ಹಾಗೆ ಹೇಳಿ. ಭತ್ತದ ಹೊಟ್ಟು ತಿನ್ನಲ್ಲ ಅವು. ಪಾಲಿಶ್ ತೌಡ್ ನೋಡವ ಪಾಲಿಶ್ ತೌಡ್ ಅದು. ನಾವು ಅದನ್ನ ಬತ್ತದೊಟ್ಟು ಅಂತ ಬತ್ತದೊಟ್ಟು ಅಂದ್ರೆ ಬೇರೆ ಯಾರು ತಿನ್ನಕಿಲ್ಲ ಅದನ್ನ, ಅದು ಇಟ್ಕಾಕ್ತಾರ ಅದನ್ನ ಕುರಿಬಟ್ಟಿಗೆ, ಕುರಿಬಟ್ಟಿಗೆ ಹಾಕ್ತಾರೆ ಆಮೇಲೆ ಇಟ್ಕೆ ಹುಡುಗ ಹಾಕ್ತಾರೆ ಅಲ್ವಾ. ಅದೇ ಅದೇ ಪಾಲಿಶ್ ತೌಡ್ ಆಮೇಲೆ ಪಾಲಿಶ್ ತೌಡ್ ಜೊತೆಗೆ ಪಾಲಿಶ್ ತೌಡ್ ತಗೋತೀವಿ ಸರ್, ಕಡಲೆಕಾಯಿ ಎಂಡೆ ಅದು ಮಿಲ್ ಮಾಡಿಸ್ತೀವಿ, ಎರಡು ಮಿಕ್ಸ್ ಮಾಡ್ಕೋತೀವಿ ಸರ್. ಮಿಕ್ಸ್ ಮಾಡ್ಕೊಂಡು ಈ ಗಾಳಿ ಹಿಂಗೆ ಬೀಸ್ತಾ ಇದ್ರೆ ಸರ್ ಇಲ್ಲಿ ಎರಚಿತೈತೆ ಸರ್, ಗಾಳಿ ಮುಖನ ಹೋಯ್ತದ ಅದು ಎಲ್ಲ ಕಡೆ ಹರಡ್ಕೊತದ ಗಾಳಿ ಬೀಸೋ ದಿಕ್ಕಿಗೆ ಎರಚ್ತೀವಿ ಸುತ್ತಿ ಬೆರೆಸ್ಕತ್ತೀರ ಅದನ್ನ. ಎಷ್ಟು ಪಾಲಿಶ್ ಸರ್ ಈಗ ಒಂದು ಒಂದು ಲಕ್ಷಕ್ಕೆ ಸರ್, ಈಗ ಸ್ಟಾರ್ಟಿಂಗ್ ಒಂದು ಲಕ್ಷಕ್ಕೆ ಅರ್ಧ ಕೆ ಜಿ ಸರ್, ಒಂದು ಲಕ್ಷ ಮೀನು ಮರಿಗೆ ಅರ್ಧ ಕೆ ಜಿ ಸ್ಟಾರ್ಟಿಂಗು. ಹಂಗೆ ಹೋಯ್ತಾ ಹೋಯ್ತಾ ಒಂದು ಸ್ವಲ್ಪ ಜಾಸ್ತಿ ಜಾಸ್ತಿ ಮಾಡ್ಕೊತೀವಿ ಸರ್. ಎಷ್ಟು ಜಾಸ್ತಿ ಜಾಸ್ತಿ ಜಾಸ್ತಿ ಜಾಸ್ತಿ ಅಂದರೆ ಈಗ ಒಂದು 15 ದಿನ ಆಯ್ತು ಸರ್ 1 ಕೆ ಜಿ ಮಾಡ್ಕೋತೀವಿ, ಇನ್ನೂ ವಾರ ಆಯ್ತಲ್ಲ ಇನ್ನೊಂದು ಅರ್ಧ ಕೆ ಜಿ ಜಾಸ್ತಿ ಮಾಡ್ಕೋತೀವಿ ಹಂಗೆ. ಅದೇ ನಿಮ್ಮ ಲೆಕ್ಕವೇ, ಮೀನು ಹೆಂಗೆ ತಿಂತದೆ ಆ ಲೆಕ್ಕ ಅಲ್ಲ ಅದು ಅವ್ರ ಅಧಿಕಾರಿಗಳು ಹೇಳ್ಕೊಡ ಸರ್ ನಮಗೆ. ಅಲ್ಲಪ್ಪ ನಿಮಗೆ ಗೊತ್ತಾಗಬೇಕಲ್ಲ, ಗೊತ್ತಾಯ್ತದೆ ಸರ್ ನಮ್ಗೆ ತಿಂತ ಅದು ಇಲ್ವೋ ನೀವು ಕೂಡ ಜಾಸ್ತಿ ಸರ್. ಇವತ್ತು ಎರ್ಚಿರ್ತೀವಲ್ವಾ ತೇಲಾಡ್ತಾ ಇರ್ತದೆ ಅದು, ಅದನ್ನ ಬೆಳಿಗ್ಗೆ ಬಂದು ನೋಡಿದ್ರೆ ಇರಕ್ಕಿಲ್ಲ ಎಲ್ಲ ತಿನ್ಕೊಂಡಿರ್ತದೆ. ಮೀನೇ ತಿಂದಿದೆ ಅಂತ ಏನು ಗ್ಯಾರಂಟಿ? ಇನ್ನೇನು ತಿಂತಾವೆ ಸರ್, ಇನ್ನೇನು ಇರಲ್ವಲ್ಲ. ನಂಗೆ ಗೊತ್ತಿಲ್ಲ, ನೀವು ಹೇಳ್ಬೇಕು. ಇನ್ನೇನು ಇರಲ್ಲ, ಮೀನೇ ತಿನ್ನೋದು. ಮೀನೇ ತಿನ್ನೋದು, ಮೀನೇ ತಿನ್ನೋದು ಸರ್, ನಮಗೆ ಗೊತ್ತಾಗೋದಲ್ಲ ಸರ್ ತಿನ್ನೋದು. ಸರಿ ಸರಿ, ಈಗ ಆ ಲೆಕ್ಕದಲ್ಲಿ ನೀವು ಕಳೆಕಾಯಿ ಹಿಂಡಿ ಕೊಡ್ತೀರಿ, ಪಾಲಿಶ್ ತೌಡ್ ಕೊಡ್ತೀರಿ ಅಲ್ವಾ? ಮೂರು ಕೊಳ ಇದೆಯಲ್ಲ ನಿಮ್ದು, ಯಾವ್ಯಾವ ಕೊಳಕ್ಕೆ ಎಷ್ಟೆಷ್ಟು ಮೀನ್ ಮರಿ ಬಿಡ್ತೀರಿ ಸರ್? ಒಂದಕ್ಕೆ 5-6 ಲಕ್ಷ. ಯಾವ್ದು ಕೇಳ್ಬೇಕು? 12 ಕುಂಟೆಗೆ. 12 ಕುಂಟೆಗೆ 5-6 ಲಕ್ಷ ಬಿಡ್ತೀನಿ. 6 ಲಕ್ಷ. ಆಮೇಲೆ 10 ಕುಂಟೆ ಎತ್ತಿಗೆ ಸರ್ 3-4 ಲಕ್ಷ ಬಿಡ್ತೀನಿ ಸರ್. ಆಮೇಲೆ 5 ಕುಂಟೆ ಎತ್ತಿಗೆ ಸರ್ 2-3 ಬಿಡ್ತೀನಿ ಸರ್. 3 ಲಕ್ಷ. ಅಂದ್ರೆ ಒಂದೇ ಸರಿಗೆ 3 ಕೊಳಕ್ಕೆ ಬಿಟ್ಬಿಡ್ತೀರಾ ಮರಿನ? ಬಿಟ್ರೆ ನಮಗೆ ಅನುಕೂಲ ಸರ್. ನಿಮ್ಗೆ ಅನುಕೂಲ? ಅನುಕೂಲ, ವ್ಯಾಪಾರ ಚೆನ್ನಾಗಾಗತ್ತೆ. ಎಷ್ಟು ದಿನದ ಇದನ್ನ ತಗೊಂಬರುತ್ತಾವ ಅಲ್ಲಿಂದ ಸರ್? 5 ದಿನದ ಮರಿ. 5 ದಿನದ ಮರಿ ತಲೆ ಕೂದಂಗಿರ್ತದೆ ಸರ್. ಹೌದಾ? ಏನು ಧಾರಣೆ ಕೊಡ್ತೀರ ಅಷ್ಟಕ್ಕೆ? 1 ಲಕ್ಷ. 1 ಲಕ್ಷಕ್ಕೆ 1.5 ಸಾವಿರ ಕೊಡ್ತೇವೆ. ಅದು ಸರ್ ನಮಗೆ ಇಳುವರಿ 20-30 ಸಾವಿರ ಬದುಕ್ತದೆ ಸರ್. ಏನು 20-30 ಸಾವಿರ ಬದುಕ್ತದೆ ಲಕ್ಷಕ್ಕೆ? 1 ಲಕ್ಷಕ್ಕೆ. ಸರಿ, ಅದೇ ಲಾಭ ಸರ್ ನಮಗೆ, ಆಸ್ಪತ್ರೆ ಲಾಭ. ಈಗ ತಂದು ಬಿಡದ ಹೆಂಗೆ ಮರಿನ ಅದಕ್ಕೆ ಕೊಳಕ್ಕೆ? ಸರ್ ಆಕ್ಸಿಜನ್ ಫಿಲ್ಅಪ್ ಮಾಡಿ ಕವರಲ್ಲಿ ಲೋಡ್ ಮಾಡಿಕೊಡ್ತಾರೆ ಸರ್ ಅವರು. ಒಂದು ಕವರ್ ಇರುತ್ತೆ ಸರ್, ಅದಕ್ಕೆ ನೀರು ತುಂಬ್ತಾರೆ. ನೀರು ತುಂಬಿಟ್ಟು ಆಕ್ಸಿಜನ್ ಇದು ಮಾಡಿ ಕವರ್ ಕಟ್ ಕೊಟ್ಬಿಡ್ತಾರೆ ಸರ್. ಅದನ್ನು ತಂದು ನಾವಿಲ್ಲಿ ನೀರೊಳಗೆ ಬಿಡ್ತೀವಿ ಸರ್. ಬಿಡೋದು ಹೆಂಗೆ ಹೇಳಿ? ಅದೇ ಸರ್ ಬಿಚ್ಚಿತೀವಿ, ದಾರ ಕಟ್ಟಿರ್ತಾರೆ, ಬಿಚ್ಚಿಬಿಟ್ಟು ಓಪನ್ ಮಾಡ್ಕೋತೀವಿ. ಹಿಂಗಿರುತ್ತಲ್ಲ ಸರ್, ಅದೇ ಉಲ್ಟಾ ಮಾಡ್ಕೊಂಡು ಹಿಂಗೆ ಬಿಡೋದು ಸರ್. ಸೊ ನೀರು ಮಿಕ್ಸ್ ಮಾಡ್ಕೋತೀವಿ ನಮ್ಮ ನೀರನ್ನ ಅದ್ರೊಳಗಡೆ ಕವರ್ ಒಳಗೆ ಹಾಕಿ ಬಿಡ್ತೀವಿ ಸರ್. ಹೋಯ್ತೇವೆ ಫಸ್ಟ್ ಅದನ್ನ ಹಾಕ್ಬಿಡ್ಬೇಕಂತಲ್ಲ, ಆ ನೀರಿನ ಉಷ್ಣಾಂಶ ಈ ಪಾಕೆಟ್ ನೀರಿಂದ ಎರಡು ಹೊಂದ್ಕೋಬೇಕಂತಲ್ಲ. ಅದಕ್ಕೆ ಸರ್ ಆ ನೀರು ನಮ್ಮ ಕೊಳದ ನೀರು ಮಕ್ಕತ್ತೀವಲ್ಲ ಸರ್, ನಾವು ಕೊಳದ ನೀರು ಮಕ್ಕತ್ತೇವೆ. ಇದು 1 ಲೀಟರ್ ಇರ್ತದೆ ಅಂತ ಇಟ್ಕೊಳ್ಳಿ, 1 ಲೀಟರ್ ನೀರಲ್ಲಿ ಮಕ್ಕತ್ತೇವೆ ನಮ್ಮ ಕೊಳದ್ನ ಮಕ್ಕಬಿಟ್ಟು ಅಲ್ಲಿ ಮಿಕ್ಸ್ ಆಯ್ತಲ್ಲ ಸರ್, ಬಿಡ್ತೇವೆ. ಸವಿತಾ ಅವ್ರು ಹೇಳ್ತಾರೆ, ಹೇಳವ ಹೆಂಗೆ ಬಿಡೋದು ಕೊಳಕ್ಕೆ ಮೀನ್ ಮರಿನ? ಅದೇನೇ ಸರ್, ಕವರಲ್ಲಿ ತಗೋಬತ್ತಾರಲ್ವಾ, ಅವಾಗ ನೀರ ನಮ್ಮ ನೀರನ್ನು ತಗಂದು ಕೊಳದ ನೀರನ್ನ ಹಾಕಂದು ಬಿಡ್ತೀವಿ. ಇವ್ರು ಹೇಳಿದ್ರಲ್ಲ ಅದೇ ರೀತಿ. ನಿಮ್ದೇನು ಬೇರೆ ವ್ಯತ್ಯಾಸ ಇಲ್ಲ? ಇಲ್ಲ ಇಲ್ಲ. ನೀವು ಯಾವಾಗ್ಲಾರು ಬಿಟ್ಟಿದ್ದೀಯಾ? ಬಿಟ್ಟೆ, ನೆನ್ನೆ ತಾನೇ ಬಿಟ್ಟೆ. ಅನುಭವ ಇದೆ ನಿಮ್ಗೆ? ಹೌದು. ಕವರ್ನ ತಂದು ಮೀನು ಮರಿನ ನಿಧಾನಕ್ಕೆ ನೀರಿಗೆ ಬಿಡಬೇಕು. ಹೌದು ಅಲ್ವಾ? ದಿನ ನೋಡ್ಕತಿರ್ತೀರ ಅವನ ಹೆಂಗವೆ, ಹೆಂಗ್ ಓಡಾಡ್ತಾವೆ, ಏನ್ ಮಾಡ್ತಾವೆ? ಹೋಗಿ ಹೋಗಿ ನೋಡ್ತೀನಿ. ಬಹುಶಃ ಬೇರೆ ಯಾವ ಹಾವು ಮತ್ತೊಂದು ಮಗದೊಂದು ಅವನೇನ್ ತಿನ್ನೋದಿಲ್ಲ? ಇಲ್ಲ ಇಲ್ಲ ಇಲ್ಲ. ಎಲ್ಲ ಸಣ್ಣವಲ್ಲ? ಸಣ್ಣವ. ಈ ನೀರ್ ಕಾಗೆ ಇಂಥವೇನ್ ಬರೋದಿಲ್ವೇ? ಅಂದ್ರೆ ಒಳೆ ಅಂಚಲೇ ಇರೋದ್ರಿಂದ ಬರ್ತೇವೆ ಅಂದ್ಬಿಟ್ಟು ನಾವು ಬಲೆ ಹಾಕ್ಬಿಡ್ತೀವಿ. ಮೇಲ್ಗಡೆ ಬಲೆ ಹಾಕಿದೀರ? ಬಲೆ ಹಾಕಿದೀವಿ ಅಲ್ವಾ. ಈಗ ಆಹಾರ ಕೊಡೋದು ಒಂದಾಯ್ತು, ಇನ್ನೇನ್ ಮುಖ್ಯ? ಇನ್ಯಾವ ತರ ಜೋಪಾಸನೆ ಮಾಡ್ಬೇಕು, ಇನ್ಯಾಗ ನೋಡ್ಕೋಬೇಕು ಅವನ್ನ? ಕಾಯಿಲೆ ಗೀಲೆ ಏನಾದ್ರು ಬತ್ತವ ಅಂತ ಹೆಂಗೆ ಪತ್ತೆ ಹಚ್ಕೊಳ್ಳೋದು? ನಾವು ಕಾಯಿಲೆ ಏನಿಲ್ಲ, ಮಾಮೂಲಿ ಎಲ್ಲ ಫುಡ್ ಹಾಕ್ತೀವಿ. ಅಕಸ್ಮಾತ್ ಏನಾದ್ರು ಸತೋಗಿ ತೇಲಾಡ್ತಾ ಇದ್ರೆ ಮರಿಗಳ ನಾವು ಅವ್ರನ್ನ ಕೇಳ್ತೀವಿ, ಮೀನುಗಾರಿಕೆ ಇಲಾಖೆಯವ್ರನ್ನ ಕೇಳ್ತೀವಿ, ಈ ಥರ ಆಗ್ತಾ ಇದೆ, ಮೀನೆಲ್ಲ ಸತೋಗ್ತಾ ಇದೆ, ಏನು ಮಾಡಬೇಕು ಅಂದಾಗ ಅವರು ಬಂದು ನೋಡ್ಬಿಟ್ಟು ಈ ಥರ ಮಾಡಿ ಅಂದ್ಬಿಟ್ಟು ಮೆಡಿಸಿನ್ಗಳು ಕೊಡಿಸ್ತಾರೆ. ಮೆಡಿಸಿನ್ಗಳು ಹಾಕಿದ್ದುಂಟು? ಹೌದು, ಒಂದ್ಸತಿ ಆ ಥರ ಆಗಿತ್ತು. ಅವರೇ ಅಧಿಕಾರಿ ಬಂದು ನೋಡ್ಬಿಟ್ಟು ಈ ಥರ ಮೆಡಿಸನ್ ಹಾಕ್ಬೇಕು ಅಂತ ಹಾಕ್ಸಿದ್ರು. ಎಷ್ಟು ದಿವಸ ಇಟ್ಕೊಳ್ಳೋದು ನೀವು ಕೊಳದಲ್ಲಿ? ಸರ್ ನಾವು 2 ತಿಂಗಳ ಗಂಟೆ ಇಟ್ಕೋತೀವಿ ಸರ್. 2 ತಿಂಗಳು? 15 ದಿನಕ್ಕೆ ಸ್ಟಾರ್ಟ್ ಮಾಡ್ಬೋದು ಸರ್. ಏನು ಮರಿನ ಮಾರಕ್ಕೆ ಸೈಜ್ ಮೇಲೆ ಸರ್, 15 ದಿನಕ್ಕಾರ ಸರ್ 15 ಬರ್ತದೆ. ಒಂದು ತಿಂಗಳಿಗಾರ ಒಂದು ಇಂಚ್ ಬರ್ತದೆ, ಎರಡು ತಿಂಗಳಿಗಾರ ಎರಡು ಎರಡೂವರೆ ಮೂರು ಇಂಚ್ ಬರ್ತದೆ ಸರ್ ನಾವು ಬೆಳೆಸ್ದಂಗೆ. ಯಾವ್ದಕ್ಕೆ ತುಂಬ ಡಿಮ್ಯಾಂಡ್ ಇರೋದು? ಗೌರಿ ಕಟ್ಲಾ ಸರ್. ಅಲ್ಲ ನಾನು ಎಷ್ಟು ಇಂಚಿನ ಮರಿಗೆ ಡಿಮ್ಯಾಂಡ್ ಇರೋದು ಸರ್? ಈಗ ಒಳಗೆ ಕೆರೆಗೆ ಬಿಡೋರಲ್ಲ ಸರ್, ಮೂರು ಇಂಚ್ ಮರಿಗೆ ಇಷ್ಟಪಡ್ತಾರೆ ಸರ್. ಮೂರು ಇಂಚ್ ಮರಿ? ಹಾಂ, ಮೂರು ಇಂಚ್ ಮರಿ. ಏನು ದರಕ್ಕೆ ಮಾರ್ತೀರಿ? ಮೂರು ಇಂಚ್ ಆದರೆ ಎರಡು ರೂಪಾಯಿಗೆ ಮಾವ ಮಾರ್ತೀವಿ ಸರ್. ಒಂದು ಮರಿ? ಒಂದು ಮರಿ. ಹಾಂ, ಅಲ್ಲಿ ಸಾಯೋ ಪ್ರಮಾಣ ತುಂಬ ಕಡಿಮೆ ಇರಬೇಕಲ್ಲ. ಮರಿ ತಗೊಂಡು ದೊಡ್ಡ ಮರಿ ತಗೋರೆ ಅಲ್ಲಿ ಅವ್ರ ಬಾಳಿಗೆ ಇಳುವರಿ ಬರ್ತದೆ ಸರ್ ಚೆನ್ನಾಗಿ. ಹೌದಾ? ಅಂದರೆ ನೀವು ನಿಮ್ಮ ಕೊಳದಲ್ಲಿ ಮೀನು ಮರಿ ಇಟ್ಕೊಳ್ಳೋದು ಬರೀ 60 ದಿವಸ ಮಾತ್ರ? 60 ದಿವಸ ಮಾತ್ರ. ಒಂದು ವೇಳೆ ಖರ್ಚಾಗಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಇಟ್ಕತೀವಿ ಸರ್, ಇಟ್ಕತೀವಿ, ಏನು ತೊಂದರೆ ಇಲ್ಲ ನಮಗೆ. ಹೌದಾ? ಸೈಜ್ ಆಯ್ತದಲ್ಲ ಸರ್, ಇನ್ನೂ ಡಿಮ್ಯಾಂಡ್ ಆಯ್ತದೆ. ಎಲ್ಲಿವರೆಗೂ ಮಾರ್ಬೋದಾದ ಸರ್? ಒಂದು 3 ತಿಂಗಳು, 3-4 ತಿಂಗಳ ಗಂಟ ಇಟ್ಕೋಬಹುದು. ಹೌದಾ? ಹಾಂ, ಸೈಜ್ ಆಯ್ತದಲ್ಲ ಸರ್, 3 ರೂಪಾಯಿಗೂ ಮಾರ್ತೀವಿ, 5 ರೂಪಾಯಿಗೂ ಮಾರ್ತೀವಿ ಸೈಜ್ ಮೇಲೆ. ಸೈಜ್ ಆದಂಗೆ ರೇಟ್ ಜಾಸ್ತಿ ಸರ್. ಅಂದ್ರೆ ಕೊಳ ಚಿಕ್ಕದಾಗ ಬಿಡಲ್ವೇ ಆಗ ಅವಾಗ ಅಂದ್ರೆ ಸರ್ ಅದೇ ಕಡಿಮೆ ಆಯ್ತದ ಸರ್, ಇಳುವರಿ ಕಡಿಮೆ ಆಯ್ತದೆ. ನಾವು 1 ಲಕ್ಷ ಬಿಟ್ಟಿರ್ತೀವಲ್ವಾ, 1 ಲಕ್ಷನೂ ಸಿಗಲ್ಲ. ಈಗ ಮಾರಾಟ ಅಂತಂದ್ರೆ ಅವ್ರು ಬಂದು ಎಷ್ಟು ಕೇಳ್ತಾರೋ ಅಷ್ಟನ್ನ ನೀವು ಇಟ್ಕೊಡ್ತೀರಿ? ಇಟ್ಕೊಡ್ತೀವಿ ಸರ್. ಹಿಡಿಯೋದು ಸರ್, ನಾವು ಮೀನ್ ಮರಿ ಹಿಡಿಯೋದಕ್ಕೆ ಒಂದು ಬಲೆ ಮಾಡ್ಕೊಂಡಿದ್ದೀವಿ ಸರ್. ಹಿಡಿಯೋದಕ್ಕೇನೆ ಒಂದು ಬಲೆ, ದಪ್ಪ ಮೀನು ಹಿಡಿಯೋದೆ ಬೇರೆ ಬಲೆ, ನಮ್ದು ಸಣ್ಣ ಮರಿ ಹಿಡಿಯೋದೇ ಬಲೆ ಇದೆ ಸರ್. ಈಗ ಮುನ್ ಸೈಡಿಂದ ಗೋವರ್ಕ ಹೋಯ್ತೀವಿ ಸರ್, ಫುಲ್ ಏನು ಕೊಳದಲ್ಲಿ ಇದೆ ಅದೆಲ್ಲ ಬಂದ್ಬಿಡ್ತದೆ ಸರ್. ಬಂದ್ಬಿಟ್ಟಾಗ ಒಂದು ಕಂಡೀಷನ್ ಪಾಂಡ್ ಅಂತ ಮಾಡ್ಕೊಂಡಿದ್ದೀವಿ, ಒಂದು ತೊಟ್ಟಿ. ನಾವು ಮರಿ ಹಿಡಿದ್ಮೇಲೆ ಸರ್ 2 ಅವರ್ಸು ಹೊಸ ನೀರಲ್ಲಿ ಇರಬೇಕಾವು. ಅದಕ್ಕೆ ಅದಕ್ಕೆ ಕಂಡೀಷನ್ ಅಂತ ಸರ್. ಆ ಮರಿ ಅಲ್ಲಿ ಅವ್ರ ಕೆರೆಯಲ್ಲಿ ಚೆನ್ನಾಗಿರಬೇಕು ಅಂದರೆ, ಸಾಯಬಾರ್ದು ಅಂದರೆ 2 ಅವರ್ಸ್ ನಾವು ಅದನ್ನ ಕಂಡೀಷನ್ ಹೊಸ ನೀರಲ್ಲಿ ಇಡ್ಬೇಕು ಸರ್. ನೀರಿಗೆ ತೊಟ್ಟಿಗೆ ಹಾಕ್ತೀವಿ ಮರಿನ, ಮರಿನ ಹೊಸ ನೀರು ಬೀಳ್ತಾ ಇರ್ತದೆ ಸರ್ ಅಲ್ಲಿಗೆ, ಅದು ಕಂಡೀಷನ್ ಅಂತ. ಆಯ್ತು, ಮುಂದೆ ಹೇಳಿ. ಆಮೇಲೆ ಅದಾದ್ಮೇಲೆ ಅವರೆಲ್ಲ ಬರ್ತಾರೆ ಸರ್, ಹಂಗೆಲ್ಲ ಮರಿಗಳು ಆಡ್ತಾ ಇರ್ತವೆ, ನೋಡ್ತಾರೆ ಚೆನ್ನಾಗಿದೆ ಮರಿ, ಇಷ್ಟು ಇಂಚ್ ಇದೆ. ಆಗ ಅಲ್ಲೇ ಮುಂಚೆನೆ ಹೇಳಿರ್ತೀವಿ ರೇಟ್ನ, ಅಲ್ಲೂ ಕೇಳ್ತಾರೆ ಸರ್. ಚೌಕಾಸಿ ಮಾಡ್ತಾರೆ? ಹ್ಞೂ, ಚೌಕಾಸಿ ಮಾಡ್ತಾರೆ. ಏನು ದರಕ್ಕೆ ಮಾರ್ಬೋದು ನೀವು? ನಾವು 50 ಪೈಸೆ ಸ್ಟಾರ್ಟ್ ಮಾಡ್ತೀನಿ ಸರ್. 50 ಪೈಸದಿಂದ 2 ರೂಪಾಯಿ 3 ರೂಪಾಯಿ ಎಲ್ಲ ಮಾರಿದ್ದೀನಿ ಸರ್. ಹೌದಾ? ಖರ್ಚು ಎಷ್ಟಾಗಿರುತ್ತೆ ನಿಮಗೆ? ಈಗ 5 ಲಕ್ಷ ಬಿಟ್ಟಿದ್ದೀನಲ್ಲ ಸರ್ ನಾನು, 5 ಲಕ್ಷ ಬಿಟ್ರೆ ಸರ್ ಅಲ್ಲಿಗೆ 5 ಲಕ್ಷಕ್ಕೆ 7,500 ಆಯಿತು ಸರ್. ಸ್ಪಾನ್ ಅಂತ ಹೇಳ್ತೀವಿ ಅದಕ್ಕೆ, ತಲೆ ಕುದ್ದೆ ಇರೋಂಗೆ, ಅದ್ರದಕ್ಕೆ ಎಲ್ಲ ಖರ್ಚೆಲ್ಲ ಸರ್ ನಾವು ಮಹಾರಾಷ್ಟ್ರದಲ್ಲಿ ಒಂದು 10-15 ಸಾವಿರ ಬರ್ತದೆ ಸರ್. ಹೌದಾ? ಅಷ್ಟೇ? ಅಷ್ಟೇ. 2 ತಿಂಗಳಿಗೆ? 2 ತಿಂಗಳಿಗೆ. ಅಂದ್ರೆ ನಿಮ್ಮ 3 ಕೊಳ ಅದಲ್ಲ? 3 ಕೊಳ ಸರ್. ನಾವು ಒಂದು ಹೇಳ್ತಿರೋದು ಒಂದು ಕೊಳಕ್ಕೆ. ಆಯ್ತು. ಅಂದ್ರೆ 12 ಗುಂಟೆ ಕೊಳದಲ್ಲಿ 15,000. 15,000. 10 ಗುಂಟೆನಲ್ಲಿ ಸ್ವಲ್ಪ ಮೈನಸ್ ಆಯ್ತದೆ. ಎಷ್ಟು? 15,000 ಇತ್ಕೊಂಡು 10,000. 10. 5 ಗುಂಟೆ ಕೊಳದಲ್ಲಿ ಹತ್ಕೊಂಡೆ 3-4 ಸಾವಿರ. ಎಲ್ಲ ಸೇರಿಸಿ? ಎಲ್ಲ ಸೇರಿಸಿ ಒಂದು 25,000 ಹಾಕಳೆ. ಹೌದಾ? ನಾನೇ ಕಕ್ಕಬೇಕು ಮೇಡಮ್ ಹೇಳಿ, ಲೆಕ್ಕಾಚಾರ ಕರೆಕ್ಟ್ ಇದೆಯಾ? ಇದೆ ಇದೆ ಸರ್. ಇದೆ. ಹೌದಾ? ಅಥವಾ ಇನ್ನೂ ಜಾಸ್ತಿ ಬರ್ತದೆ? ಇನ್ನೊಂದು ಸ್ವಲ್ಪ ಜಾಸ್ತಿ ಬರ್ಬೋದು. ಸ್ವಲ್ಪ ನಾವು ತೊಪ್ಪೆ, ಅದು ನ್ಯಾಚುರಲ್ ಫುಡ್ ಅಲ್ಲ ಸರ್, ತೊಪ್ಪೆ ಸಗಣಿ, ಸಗಣಿನೇ ಜಾಸ್ತಿ ಹಾಕೋದಕ್ಕೆ ಇಷ್ಟಪಡ್ತೇವೆ. ಲೆಕ್ಕಾಚಾರ ಅವ್ರು ಮಾಡ್ತಾರೆ, ತಡೀರಿ ಹೇಳ್ತಾರೆ. ಎಷ್ಟು ಬರ್ತದೆ ಹೇಳುವ ಸವಿತಾ, ನೀವು ಕರೆಕ್ಟಾಗಿ ಹೇಳ್ತೀರಾ ಸರ್? ಇವಾಗ ಒಂದು 6 ಲಕ್ಷ ಮರಿಗೆ ಆದರೆ ಎಷ್ಟು ಮರಿಗೆನೆ 1,500 ಎಷ್ಟಾಯ್ತು ಸರ್? 6 1/2 3 9,000 ಆಯ್ತು. 9,000 ಆಯ್ತು. ಆಮೇಲೆ ನಮ್ಮ ತೊಪ್ಪೆ ಹಸುನೇ ಇದೆ, ಆಮೇಲೆ ಹಿಂಡಿ. ತೊಪ್ಪೆಗೆ ದುಡ್ಡು ಹಿಡಿಬೇಕು, ನೀವೇ ಸಾಕಿದ್ರೆ? ಅದರಿಂದ ಅದಿಲ್ಲ, ತೊಪ್ಪೆ ಲೆಕ್ಕ ಇಲ್ಲ. ಹಿಂಡಿ, ಹಿಂಡಿ ಒಂದು 2 ಚೀಲ ಬೇಕು. ಆಮೇಲೆ ಅದೇ ಪಾಲಿಕ್ಸ್ ತೊಗ್ಡು ಅಂತಾರಲ್ಲ ಅದು, ಅದೆಲ್ಲ ಸೇರಿದ್ರೆ ಆಯ್ತದೆ, ಒಂದು 18,000 ತಗೋಬಹುದು. ಏನು ಖರ್ಚುನ? ನಾನ್ ಕೇಳ್ತಿರೋದು ಆದಾಯ ಎಷ್ಟು ಬರ್ತದೆ? ಆದಾಯ ಅದೇ ಅದೇ ನಾವು ಸೈಜ್ ಮೇಲೆ ಮಾರ್ತೀವಲ್ಲ ಸರ್, ಸೈಜ್ ಮೇಲೆ 50 ಪೈಸದಿಂದ 1 ಇಂಚ್ಗೆ ಇಷ್ಟು ಅಂತ ಇರ್ತದೆ, 2 ಇಂಚ್ಗೆ ಇಷ್ಟು, ಅದ್ರ ಮೇಲೆ ನಾವು ದುಡ್ಡು ಹೇಳ್ತೀವಿ ರೈಟ್ನ. ಕಣವ ದುಡ್ಡೆಲ್ಲ ಕೊನೆಗೆ ನೀವು ತಾನೇ ಇಟ್ಕೊಳ್ಳೋದು, ಎಲ್ಲ ಎಣಿಸ್ಕೊಂಡಿರ್ತೀರಲ್ಲ ಎಷ್ಟಾಯ್ತದೆ ಅಂತ ಕೇಳ್ತಾ ಇದ್ದೀನಿ. ಅದರಲ್ಲಿ ಸಹ ಮರಿ ಇಳುವರಿ ಬಂದಂಗೆ ಸ ನೋಡಿದ್ರ ನೀವು ಇನ್ನೂ ಜಾಣರು. ಅವರಾದ್ರೂ ಹೇಳಿದ್ರು ಒಂದು 25-30 ಸಾವಿರ ಬರ್ತದೆ ಅಂತ, ನೀವು 17 ತಯಾರಿಲ್ಲ? ಇಲ್ಲ, ಇಳುವರಿ ಸರ್ ಅಷ್ಟು ಖರ್ಚಾಗತ್ತೆ ಅಂತ ಸರ್, ಖರ್ಚು ಬಿಟ್ಟಿದಲ್ಲ ಸರ್, 30,000 ಇಳುವರಿ 30,000 ಹಾಕಂದ್ರು 6×18 180,000 ಮರಿ ಸಿಕ್ಸ ಸರ್. ಅಲ್ಲಿಗೆ ನಾವು ಕಡಿಮೆ 50 ಪೈಸೆ ಹಾಕಂದ್ರು ಅಷ್ಟಾಯ್ತಲ್ಲ ಸರ್. ಎಷ್ಟಾಯ್ತು? 1,50,000. ಇನ್ನು 80,000 40,000, 1,70,000 ಆಯ್ತದೆ ಸರ್. ನೀವು ಆಗ್ಲಿಂದ ಹೇಳ್ತಿದ್ದ ಖರ್ಚೆ ಖರ್ಚು ಆದಾಯ ಅನ್ಕೋಬಿಟ್ಟು. ಆದಾಯ ಎಷ್ಟು ಬರ್ತದೆ? ಅದೇ ಒಂದು ಸರ್, ಈಗ ನಾವು ವರ್ಷದಲ್ಲಿ ಸರ್ ಒಂದು ಮೂರು ಬೆಳೆ ಬೆಳಿತೀವಿ ಅಂತ ಇಟ್ಕೊಳ್ಳಿ. ಮೂರೇ ಬೆಳೆನ? ಎರಡು ತಿಂಗಳು ಅಂದ್ರೆ ಆರು ಬೆಳೆ ಮಾಡ್ಬೋದಲ್ಲ? ಹಾಂ ಮಾಡ್ಬೋದು ಸರ್, ಮಾಡ್ಬೋದು ಇಲ್ಲ ಅಂತಲ್ಲ, ನಮಗೆ ಪರ್ಚೇಸ್ ಮರಿ ತಗೊಳ್ಳೋದು ಬೇಕಲ್ಲ ಸರ್. ಹಾಗೆ ಹಾಗಾಗಿ ನೀವು ಮೂರು ಬೆಳೆ ಮಾಡ್ತೀವಿ? ಮೂರು ಬೆಳೆ ಮಾಡ್ತೀವಿ ಸರ್. ಒಂದೊಂದು ಬೆಳೆಯಲ್ಲಿ ಎಷ್ಟು ಬರ್ತದೆ? ಒಂದು ಬೆಳೆ ಹಂಗೆ ಹಾಕಂದ್ರು ಸರ್, ಒಂದು ಬೆಳೆಯಲ್ಲಿ ಮೂರು ಕೊಳದಿಂದ ಎರಡು ಲಕ್ಷ ಆಗಲೇಬೇಕು ಸರ್. ಆಗಬೇಕು ಸರಿ, ಎಷ್ಟು ಆಯ್ತದೆ ಹೇಳಿ. ಆಯ್ತು ಸರ್, ಆಗಿದೆ. ಹೌದಾ? ಆಗಿದೆ. ವರ್ಷಕ್ಕೆ ಆರು ಲಕ್ಷ ಆದಾಯ ಏನವ? ಹೌದು. ಬರೀ ಮರಿ ಮಾರೋದ್ರಿಂದ? ಹೌದು. ಪರವಾಗಿಲ್ಲ. ಏನ್ ಮಾಡ್ತೀರಿ ಅಷ್ಟೊಂದು ದುಡ್ಡು? ದುಡ್ಡು ಅಂದ್ರೆ ಇರ್ತಾವ ಸರ್ ಖರ್ಚುಗಳು. ಮಕ್ಕಳುಗಳು ಓದ್ತಾ ಇದಾರೆ. ಏನ್ ಓದ್ತಾರವ? ಒಬ್ಬ ಡಿಗ್ರಿ, ಮಗಳು BSc. ಇಬ್ರು ಮಕ್ಕಳು. ಅವ್ರೇನ್ ಬರೋಲ್ರ ಮೀನ್ ಸಾಕಕ್ಕೆ? ಅವರು ಬರ್ತಾನೆ, ಮಗ ಬರ್ತಾನೆ. ಏನ್ ಮಾಡ್ತಾನೆ ಮಗ? ಮಗ ಎಲ್ಲ ಹೆಲ್ಪ್ ಮಾಡ್ತಾನೆ. ಬಲೆ ಎಲ್ಲ ಎಳಿತೀವಲ್ಲ, ಮೀನೆಲ್ಲ ಎಳಿತೀವಲ್ಲ, ಪ್ಯಾಕಿಂಗ್ ಮಾಡಬೇಕು. ಪ್ಯಾಕಿಂಗ್ ಮಾಡುವಾಗ ಆಕ್ಸಿಜನ್ ಎಲ್ಲ ಹಾಕಿ ಪ್ಯಾಕಿಂಗ್ ಮಾಡ್ಬೇಕು ನಾವು. ಅವಾಗ ಬಂದೆಲ್ಲ ಮಾಡ್ತಾನೆ ಮಗನೂ. ಹೌದಾ? ನಿಮಗೆ ಗೊತ್ತಾ ಯಾವ ಥರ ಪ್ಯಾಕ್ ಮಾಡೋದು ಏನು? ನಾವು ಜೊತೆಲೇ ಇರ್ತೀವಲ್ಲ, ಅವ್ರ ಸಪೋರ್ಟಾಗಿ ನಿಂತ್ಕೊ ಮಾಡ್ತೀವಿ. ಅಂದ್ರೆ ನೀವು ಕೊಡುವಾಗ ನೀವೇ ಆಕ್ಸಿಜನ್ ಎಲ್ಲ ತುಂಬಿ ಪ್ಯಾಕೆಟ್ ಮಾಡ್ತಾರೆ ಮಗ ಮತ್ತೆ ಇವರು. ಜನ ಸಾಕಾಗಿಲ್ಲ ಅಂದ್ರೆ ಇನ್ನೂ ಒಂದಿಬ್ರನ್ನ ಕರ್ಕೊಳ್ತೀರಿ. ಹೆಂಗ್ ಪ್ಯಾಕ್ ಮಾಡ್ತೀರಿ ರಘು ಅವ್ರೆ? ಸರ್ ಫಸ್ಟ್ ಕವರ್ ಅಲ್ಲಿ ನೀರು ತುಂಬಿಡ್ಬೇಕು ಸರ್. ಕವರ್ ಅಂದ್ರೆ ಸೈಜ್ ಏನು ಕವರ್ದು? ಕವರ್ ಅದು 10 kg ಹಿಡಿತದೆ ಸರ್. ಅದು ಕವರ್ ಬೇರೆ ಏನಾರ ಸಾಮಾನು ತುಂಬಿದ್ರೆ 10 kg ಹಿಡಿತದೆ ಸರ್. ಅದು ಪಾಲಿಂಥೀನ್ ಕವರ್ ಅಂತ ಇರ್ತದ ಮೀನುಗಾರಿಕೆ ಇಲಾಖೆ ಮರಿಗೆ ತಯಾರು ಮಾಡಿರೋದು. ಅದು ಅದ್ರಲ್ಲಿ 1 liter ನೀರು ಹಾಕ್ತೀವಿ ಸರ್. ನೀರು ಹಾಕ್ಬಿಟ್ಟು ಟೊಮೊಟೊ ಟ್ರೈಲ್ ಇಡ್ತೀವಿ ಸರ್. 4 covers ಇಡ್ತೀವಿ. 4 covers ಇಟ್ಟು 4 ನೀರು ತುಂಬಿಡ್ತೇವೆ. ಆ ಥರದ ಒಂದು 10 ಟ್ರೈಗೆ ಹಾಕಿರ್ತೀವಿ. 10 times 40 ಆಯಿತು. ಫಸ್ಟು ಅವ್ರಿಗೆ ಮರಿ ಲೆಕ್ಕ ಕೊಡ್ಬೇಕಲ್ಲ ಸರ್. ಫಸ್ಟು ಒಂದು ಟೀ ಸೋಸರ್ ಸ್ಪೂನ್ ಇದೆಯಲ್ಲ ಸರ್, ಆ ಸ್ಪೂನಲ್ಲಿ ಅವ್ರೆದ್ರಿಗೆ ತಗೋತೀವಿ. ಹಿಂಗೆ ಬರೀ ಆಡ್ತಾ ಇರ್ತದೆ, ಹಿಂಗೆ ಮೇಲಕ್ಕೆ ಎತ್ಕೊಂಡು ತಗೋತೀವಿ. ತಗೋಬಿಟ್ಟು ಒಂದು ಹಾಕತ್ತೀವಿ ಸರ್, ಲೆಕ್ಕ ಹಾಕ್ತೀವಿ. ಅದಲ್ಲೇ ಕಡಿಮೆ ಸೈಜ್ ಇದ್ದರೆ ಜಾಸ್ತಿ ಕೌಂಟಿಂಗ್ ಬರ್ತದೆ. ಸೈಜು ಮರಿ ಜಾಸ್ತಿ ದಪ್ಪ ಆಗಿದ್ರೆ ಕಡಿಮೆ ಕೌಂಟಿಂಗ್ ಬರ್ತದೆ ಸರ್. ಅದನ್ನು ಎಣಿಸ್ತೀರ? ಎಣಿಸಿ ಒಂದು ಸ್ಪೂನ್ ಮಾತ್ರ ಎಣಿಸೋದು. ಎಷ್ಟು ಬರುತ್ತೆ ಒಂದು ಸ್ಪೂನಲ್ಲಿ? ಒಂದು ಸ್ಪೂನ್ಗೆ ಸರ್ 500 ಬರ್ತದೆ, 300 ಬರ್ತದೆ, 250 ಬಂದದೆ, 800 ಬಂದದೆ, ಹಿಂಗೆ ಸರ್. ಆ ಲೆಕ್ಕದಲ್ಲಿ ನೀವು ಒಳದ್ ಕೊಟ್ಬಿಡ್ತೀವಿ. ಹಾಂ, ಒಂದು ಬಂದು ಮಾತ್ರ ಅವ್ರ ಇದ್ರಿಗೆ ಲೆಕ್ಕ ಹಾಕ್ತೇವೆ. ಇನ್ನೂ ತೆಗ್ದು ಹಾಕ್ತಾರೆ ಸರ್. ತೆಗ್ದು ಹಾಕ್ತಾರೆ. ಇದು ಜಗ್ಗಿದೆಲ್ಲ ಸರ್, ಆ ಜಗ್ಗು ಕೊಡ್ತೀವಿ ಹಾಕಿ ಹಾಕಿ. ಅವ್ರು ತಗೋ ಕವರ್ ಹಾಕ್ತಾರೆ. 40 covers ಫಿಲ್ಅಪ್ ಆದ್ಮೇಲೆ ಒಬ್ಬರು ಆಕ್ಸಿಜನ್ ಕೊಡ್ತಾರೆ. ಹೆಂಗೆ ಆಕ್ಸಿಜನ್ ಕೊಡೋದು? ಆಕ್ಸಿಜನ್ ಪೈಪ್ ಇದೆ ಸರ್, ಪೈಪಲ್ಲಿ ಒಳಗಡೆ ಹಾಕ್ತೇವೆ. ಇದು ಕವರ್ನ ಹಂಗೆ ಟೈಟ್ ಆಗಿ ಮಾಡ್ಕೊಬಿಡ್ತೇವೆ, ಕಟ್ಬಿಡ್ತೇವೆ. ಪೈಪ್ ಹಾಕ್ತೇವೆ, ಆಕ್ಸಿಜನ್ ಬಿಡ್ತಾರೆ. ಬಿಟ್ಟ ತಕ್ಷಣ ತೆಗೆದ್ಬಿಟ್ಟು ನಿಲ್ದ್ಬಿಟ್ಟು ಟೈಟ್ ಆಗಿ ಕಟ್ಬಿಡ್ತೇವೆ. ಅದು ಎಷ್ಟು ಬಿಡಬೇಕು ಅಂತ ಏನಾದ್ರು ಲೆಕ್ಕಾಚಾರ ಇದೆ ಆಕ್ಸಿಜನ್ ಬಿಡಕ್ಕೆ? ಅಲ್ಲಿ ಸರ್ ಅದು ಊತ್ಕೊಳ್ಳೋ ಗಂಟ ಊತ್ಕೊಳ್ಳೋದು. ಊತ್ಕೊತದ ಸರ್ ಅದು. ಸರಿ ಸರಿ ಸರಿ. ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಆತ್ಮೀಯರೇ, ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿ ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಇದೇ ತಿಂಗಳ 12ನೇ ತಾರೀಖು ಸೋಮವಾರ ಬೆಳಿಗ್ಗೆ 10:30 ಮೈಸೂರಿನ ಕರ್ಜನ್ ಪಾರ್ಕ್ ಆವರಣದಲ್ಲಿರುವ ಡಾಕ್ಟರ್ MH ಮರಿಗೌಡ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ. ಬನ್ನಿ ಭಾಗವಹಿಸಿ. ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಆಯ್ತು ಸರ್, ಈಗ ಇನ್ನೂ ಒಂದು ಕೊಳ ಮಾಡ್ಬೇಕು ಅನ್ನೋ ಉದ್ದೇಶ ಏನಾದ್ರು ಇದೆಯೇ ಸರ್? ಅದೇ ಆಸೆ. ಜಾಗ ಇಲ್ಲ? ಜಾಗ ಇಲ್ಲ. ಅದೇನು ಜಾಗ ಇದ್ಬಿಟ್ಟಿದ್ರೆ ಇನ್ನೂ ಒಂದು 6 ಕೊಳ ಮಾಡಕ್ ಬಿಡ. ಇನ್ನು ಮಾಡ್ಬಿಡ ಸರ್ ಅಲ್ವಾ? ತಗೋಬಿಡಿ ಅಕ್ಕಪಕ್ಕ. ಆಯ್ಕಿಲ್ಲ ಸರ್ ಈಗ, ಇವಾಗ ಆಗಲ್ಲ. ಹೌದು, ಆಗುವಾಗ ಖರೀದಿ ಮಾಡ್ಬೋದಿತ್ತಲ್ಲ. ಆಗ ಮಾಡ್ಬೋದು ಸರ್, ಬುದ್ಧಿ ಬರಲಿಲ್ಲ ಸರ್. ಆಗ ನಿಮ್ಗೇನು ಅನ್ಸುತ್ತವ ಸವಿತಾ ಮೇಡಮ್, ಇನ್ನೂ ಒಂದಷ್ಟು ಮಾಡ್ಬೋದು, ಚೆನ್ನಾಗಿದೆ ಆದಾಯ ಅಂತ ಅನ್ಸುತ್ತ ಮೀನ್ ಮರಿನಲ್ಲಿ? ಅಂದ್ರೆ ಆದಾಯ ಐತೆ ಸಾಕು, ಇಷ್ಟೇನೆ. ಇದನ್ನೇ ಮಾಡ್ಕೊಂಡು ಹಸುಗಳು ನೋಡ್ಕೊಂಡು ಹೋಗೋಣ ಅನ್ಕೊಂಡಿದೀವಿ. ಸಾಕಂತಾರಲ್ಲ ಮೇಡಮ್, ಅಲ್ಲಿ ಜಮೀನಿಲ್ವಲ್ಲ ಸರ್, ಅದಕ್ಕೆ ಹಂಗದಳ. ಹೌದಾ? ಸರಿ ಸರಿ. ಮತ್ತೆ ಜಮೀನಲ್ಲಿ ಬೇರೆ ಇನ್ನೇನು ಇಲ್ವೇ ಮೀನ್ ಬಿಟ್ರೆ ಸರ್? ಇದೆ, ಅದಕ್ಕೆ ಭತ್ತ ಹಾಕ್ತೀನಿ ಸರ್. ಊಟಕ್ಕೆ ಎಷ್ಟು ಜಾಗದಲ್ಲಿ ಹಾಕ್ತೀರಿ? ಒಂದು 15 ಕುಂಟೆಗೆ ಹಾಕಿದೆ ಸರ್. 15 ಕುಂಟು ಪಾಲಿಶ್ ತೌಡು ನಿಮ್ಮ ಹತ್ರನೇ ಸಿಗುತ್ತೆ ಹಂಗಾರೆ? ಅಂದ್ರೆ ನಾವು ನಮಗೆ ಬಿಡಿಸ್ಕೊ ಅಕ್ಕಿ ಬಿಡಿಸ್ತಾ ಮಾತ್ರ ಸಿಗುತ್ತೆ. ನಾವು 50 ಕೆಜಿ ಒಂದು ಕುಂಟಲ್ ಹಿಂಗೆ ತಗೋತೀವಿ ಸರ್. ಭತ್ತನು ಚೆನ್ನಾಗಿ ಬೆಳೀತೀರ? ಊಟಕ್ಕೆ ಮಾತ್ರ ಸರ್. ಈ ಮೀನ್ ಕೊಳ ಎಲ್ಲ ಖಾಲಿ ಮಾಡಿದ್ಮೇಲೆ ಕೆಳಗಡೆ ಮಣ್ಣು ಗಿಣ್ಣೆಲ್ಲ ಇರ್ತಾವಲ್ಲ, ಅವೆಲ್ಲ ಒಳ್ಳೆ ಗೊಬ್ಬರ ಅಂತ ನಾವು ಅದಕ್ಕೆ ತರಕಾರಿ ಹಾಕ್ತೀವಿ ಸರ್. ಏನ್ ತರಕಾರಿ? ಒಂದ್ಸಲ ಎಳವನ್ ಹಾಕಿ ಸರ್, ಎಳವನ್ ಅಂತ ಬರುತ್ತೆ ಸರ್ ಬೂದುಗುಂಬಳ ತರ, ಅಲ್ಲಿಗೆ ತರಕಾರಿ ಹಾಕಿ 2 ಲಕ್ಷ ರೂಪಾಯಿ ದುಡ್ಡಾಗಿದೆ ಸರ್. ನೋಡಿದ್ರೆ ಮೀನಷ್ಟೇ ಬಂದ್ಬಿಟ್ಟು ಮೀನಿಗಿನ್ ಜಾಸ್ತಿ ಸರ್. ಒಳ್ಳೆ ಗೊಬ್ಬರ ತೊಪ್ಪೆ ಹಾಕ್ತಾ ಇರ್ತೀವಲ್ಲ ಸರ್, ಅದು ಗೊಬ್ಬರ ಇರುತ್ತಲ್ಲ, ಚೆನ್ನಾಗಿ ಬಂದಿದೆ ಸರ್. ಇನ್ನೇನು ಬೆಳೆದಿದ್ದೀರಿ? ಅದೇ ಎಳವನ್ ಅಷ್ಟೇ ಸರ್. ಏನು ತರಕಾರಿ ಹಾಕಿದ್ರು ಆಗುತ್ತೆ ಸರ್ ಅಲ್ಲಿ. ಈಗ ಪ್ರತಿ ಸಾರಿ ನೀವು ಮೀನ್ ಮರಿ ಬಿಟ್ಟು ಮಾರ್ದಾಗ್ಲೂ ನಿಮ್ಗೆ ಆದಾಯನೇ ಬರ್ತದ? ಯಾವಾಗ್ಲೂ ನಷ್ಟ ಆಗಿಲ್ವಾ ನಿಮ್ಗೆ? ಯಾವಾಗ್ಲೂ ನಷ್ಟ ಆಗಿಲ್ಲ ಸರ್. ನಷ್ಟ ಆಗಿಲ್ಲ. ಹೌದನವ? ಹೌದು ಹೌದು, ನಷ್ಟ ಆಗಿಲ್ಲ. ಹಂಗಾಗಿ ದಪ್ಪ ಮೀನ್ ಸಾಕಕ್ಕಿಂತ ಮೀನ್ ಮರಿ ಸಾಕ್ಬಿಟ್ಟು ಮಾರದೇ ಒಳ್ಳೇದು. ಒಳ್ಳೇದು ಸರ್, ಒಳ್ಳೇದು. ಈಗ ವರ್ಷದಲ್ಲಿ 3 ಸಾರಿ ಇದ್ರಲ್ಲ, ಮೊದಲಿಗೆ ಬಹುಶಃ ಮುಂಗಾರ ಶುರು ಮಾಡ್ತೀರಿ? ಅದೇ ಆಗಸ್ಟ್ಗೆ ಸರ್. ಆಗಸ್ಟ್, ಜೂನ್, ಜುಲೈ, ಆಗಸ್ಟ್ ಅಲ್ಲೇ 3 ತಿಂಗಳು ಮೊದಲಿಗೆ. ಎರಡನೇ ಸಾರಿ ಯಾವಾಗ ಮಾಡ್ತೀರಿ? ಅದೇ ಸರ್, ನಾವು ಈಗ ಜೂನ್ಗೆ ಹಾಕ್ತೀವಿ ಅಂತ ಇಟ್ಕೊಳ್ಳಿ, ಅದು ಖಾಲಿ ಆದ ತಕ್ಷಣ ತಿರ್ಗಿ ಹೋಯ್ತೀವಿ, ನೀರು ತುಂಬಿಟ್ಟು ಮತ್ತೆ ಹೋಗ್ತೀವಿ. ಹೋಗ್ತೀವಿ, ನೀರು ಖಾಲಿ ಮಾಡ್ಬೇಕು ಸರ್. ಹಳೆ ಆ ನೀರಿಗೆ ಆಗಲ್ಲ, ಆ ನೀರೆಲ್ಲ ರಿಮೂವ್ ಮಾಡಿ ಹೊಸ ನೀರು ತುಂಬಬೇಕಾ ಸರ್? ತುಂಬ್ಕೋಬೇಕು. ಸರಿ, ನಾನು ಅದೆಲ್ಲ ಮಾಡ್ಕೊಂಡಿದ್ದೀನಿ ಸರ್. ಡಿ ಕೆ ಔಟ್ಲೆಟ್. ಇನ್ನೇನು ಬೆಳೆದಿದ್ದೀರಿ? ಅದೇ ಎಳವನ್ ಅಷ್ಟೇ ಸರ್. ಏನು ತರಕಾರಿ ಹಾಕಿದ್ರು ಆಗುತ್ತೆ ಸರ್ ಅಲ್ಲಿ. ಈಗ ಪ್ರತಿ ಸಾರಿ ನೀವು ಮೀನು ಮರಿ ಬಿಟ್ಟು ಮಾರ್ದಾಗ್ಲೂ ನಿಮ್ಗೆ ಆದಾಯನೇ ಬರ್ತದ? ಯಾವಾಗ್ಲೂ ನಷ್ಟ ಆಗಿಲ್ವಾ ನಿಮ್ಗೆ? ಯಾವಾಗ್ಲೂ ನಷ್ಟ ಆಗಿಲ್ಲ ಸರ್. ನಷ್ಟ ಆಗಿಲ್ಲ. ಹೌದನವ? ಹೌದು ಹೌದು, ನಷ್ಟ ಆಗಿಲ್ಲ. ಹಂಗಾಗಿ ದಪ್ಪ ಮೀನು ಸಾಕಕ್ಕಿಂತ ಮೀನ್ ಮರಿ ಸಾಕ್ಬಿಟ್ಟು ಮಾರೋದೇ ಒಳ್ಳೇದು. ಒಳ್ಳೇದು ಸರ್, ಒಳ್ಳೇದು. ಈಗ ವರ್ಷದಲ್ಲಿ 3 ಸಾರಿ ಇದ್ರಲ್ಲ, ಮೊದಲಿಗೆ ಬಹುಶಃ ಮುಂಗಾರ ಶುರು ಮಾಡ್ತೀರಿ? ಅದೇ ಆಗಸ್ಟ್ಗೆ ಸರ್. ಆಗಸ್ಟ್, ಜೂನ್, ಜುಲೈ, ಆಗಸ್ಟ್ ಅಲ್ಲೇ 3 ತಿಂಗಳು ಮೊದಲಿಗೆ. ಇನ್ನೇನು ಬೆಳೆದಿದ್ದೀರಿ? ಅದೇ ಎಳವನ್ ಅಷ್ಟೇ ಸರ್. ಏನು ತರಕಾರಿ ಹಾಕಿದ್ರು ಆಗುತ್ತೆ ಸರ್ ಅಲ್ಲಿ. ಈಗ ಪ್ರತಿ ಸಾರಿ ನೀವು ಮೀನು ಮರಿ ಬಿಟ್ಟು ಮಾರ್ದಾಗ್ಲೂ ನಿಮ್ಗೆ ಆದಾಯನೇ ಬರ್ತದ? ಯಾವಾಗ್ಲೂ ನಷ್ಟ ಆಗಿಲ್ವಾ ನಿಮ್ಗೆ? ಯಾವಾಗ್ಲೂ ನಷ್ಟ ಆಗಿಲ್ಲ ಸರ್. ನಷ್ಟ ಆಗಿಲ್ಲ. ಹೌದನವ? ಹೌದು, ನಷ್ಟ ಆಗಿಲ್ಲ. ಹಂಗಾಗಿ ದಪ್ಪ ಮೀನು ಸಾಕಕ್ಕಿಂತ ಮೀನು ಮರಿ ಸಾಕ್ಬಿಟ್ಟು ಮಾರೋದೇ ಒಳ್ಳೇದು. ಒಳ್ಳೇದು ಸರ್, ಒಳ್ಳೇದು. ಈಗ ವರ್ಷದಲ್ಲಿ 3 ಸಾರಿ ಇದ್ರಲ್ಲ, ಮೊದಲಿಗೆ ಬಹುಶಃ ಮುಂಗಾರ ಶುರು ಮಾಡ್ತೀರಿ? ಅದೇ ಆಗಸ್ಟ್ಗೆ ಸರ್. ಆಗಸ್ಟ್, ಜೂನ್, ಜುಲೈ, ಆಗಸ್ಟ್ ಅಲ್ಲೇ 3 ತಿಂಗಳು.